ಶ್ರೀ ಗುರುದತ್ತ ಸ್ಫೂರ್ತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿಯುತ ಶಾಲೆಯ 2023-24 ಶೈಕ್ಷಣಿಕ ವರ್ಷದ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಪ್ರವೇಶಾತಿಯು ಉಚಿತವಾಗಿರುತ್ತದೆ. ಪ್ರವೇಶಾತಿ ವಯಸ್ಸು 6-18 ವರ್ಷಗಳು. ಶಾಲೆಯಲ್ಲಿ ಮಕ್ಕಳಿಗೆ ಊಟ, ವಸತಿ, ಬಟ್ಟೆ, ವೈದ್ಯಕೀಯ ಸೌಲಭ್ಯ, ಮಕ್ಕಳಿಗೆ ನೋಡಿಕೊಳ್ಳಲು ಆಯಾ, ಜೊತೆಗೆ ಮಕ್ಕಳಿಗೆ ದೈನಂದಿನ ಚಟುವಟಿಕೆಗಳನ್ನು ಕಲಿಸಲು ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳು ಇರುತ್ತಾರೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9902617399 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ಶಾಲೆಯ ಮುಖ್ಯಸ್ಥರು ಪ್ರಕಟಣೆಯಲ್ಲಿ ಕೋರಿರುತ್ತಾರೆ. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಕಾರ್ಯಕ್ರಮ ಹಳೆಯ ಹೊನ್ನು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಕಿರುಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ. ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಗೃಹ ಉಪಯೋಗವನ್ನು ಅಭಿವೃದ್ಧಿಪಡಿಸಿದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಚೋಗಿ ಗ್ರಾಮದ ಭಾರತಿ ಅಶೋಕ್ ಮೇಡಿಗಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಇಂಡಿ ತಾಲೂಕ್ ಚೋರಿಗಿ ಗ್ರಾಮದ ಭಾರತಿ ಅಶೋಕ್ ಮೇಡೆದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಭಾರತಿ ಅವರ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅವರು ಸಿರಿಧಾನ್ಯಗಳನ್ನು ಬೆಳೆದು ಅವುಗಳನ್ನ ಸಂಸ್ಕರಣೆ ಮಾಡಿ ಪದಾರ್ಥಗಳನ್ನು ಮಾಡಿ ಒಂದು ಮೌಲ್ಯವರ್ಧನೆ ಮಾಡುವಂತಹ ಒಂದು ಕೆಲಸವನ್ನು ಸುಮಾರು ವರ್ಷಗಳಿಂದ ಮಾಡಿ ಅದರೊಳಗೆ ಸಾಕಷ್ಟು ಲಾಭ ಕೂಡ ಗಳಿಸಿದ್ದಾರೆ. ಅದರ ಜೊತೆಗೆ ಜನರಿಗೆ ಆರೋಗ್ಯ ನೀಡುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ಸಿರಿಧಾನ್ಯಗಳನ್ನ ಯಾಕೆ ಬೆಳೆಯುವುದಕ್ಕೆ ಶುರು ಮಾಡಿದ್ರು, ಅದರಿಂದ ಆದಂತಹ ಲಾಭಗಳು, ಅವರ ಅನುಭವಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಅವರಿಂದ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಭಾರತಿ ಮೇಡೆದಾರ್ ಅವರೇ. ನಮಸ್ಕಾರ ಸರ್. ಈಗ ಸಿರಿಧಾನ್ಯ ತಾವು ಬೆಳೀತಾ ಇದ್ರಿ? ಹ್ಮ್, ಬೆಳಿತೀವ್ರಿ ಸರ್. ಸಿರಿಧಾನ್ಯ ಬೆಳಿಬೇಕು ಅಂತ ಯಾಕೆ ಅನಿಸ್ತು, ಯಾವಾಗಿಂದ ಇದನ್ನ ಬೆಳೆಯಕತ್ತೀರಿ, ಏನೇನು ಸ್ವಲ್ಪ ನಿಮ್ಮ ಅನುಭವಗಳನ್ನ ಹೇಳ್ತಾ ಇದ್ರಿ? ನಾ ಈ ಸಿರಿಧಾನ್ಯ ಯಾಕೆ ಬೆಳಿಬೇಕು, ಏನ್ ಮಾಡ್ಬೇಕು ಅಂತ ಹೇಳೋಣ. ನಾನು ಮೊದಲು ಒಟ್ಟ ಏನು ಗುರುತಿರ್ಲಿಲ್ಲ ಸರ್. ಏನು ಗುರುತಿರ್ಲಿಲ್ಲ, ಸುರುವಿ ಹೈನುಗಾರಿಕೆ ಮಾಡ್ತಿದ್ರಿ. ಹೌದ್ರಿ? ಹೈನುಗಾರಿಕೆ ಮಾಡ್ಲಿಕತ್ತಾನ ಆತ್ಮ ಯೋಜನೆದಾಗ ನಾ ಸದಸ್ಯಳಾದ್ರಿಂದ. ಇಂಡಿ ತಾಲೂಕಿಗೆ ಒಂದ್ 2 ವರ್ಷ ಸದಸ್ಯಳಿದ್ದೀನ್ರಿ. ಪೈಲೆ 1 ವರ್ಷ ಹೋದಾನ ಹಿಂದ ಇಲ್ಲಮ್ಮ ನಿನ್ ಛಲ ಬಾಳದ, ನೀ ಸಿರಿಧಾನ್ಯ ಬೆಳಿತೀನ ಅಂತ ಕೇಳಿದ್ರು. ನಾ ಬೆಳಿತೀನ್ರಿ ಸರ್, ನಮ್ ಹಿಂದ ಕಿರಿಯರ್ ಬೆಳಿತಿರು, ಊಟ ಮಾಡಿದೀವಿ ಖರೆ, ನಾವೀಗ ಮರತ್ ಹೋಗಿದೇವ್ರಿ, ಅದು ಬೆಳಿತೀನ್ರಿ ಸರ್, ಅದ್ರ ಬೀಜ ಇಲ್ರಿ ನನ್ ಕಡೆ ಅಂದ್ರೆ. ಇಲ್ಲ, ನಾ ಬೀಜ ತಂದು ಕೊಡ್ತೀನಿ, ನೀವ್ ಬೆಳೀರಿ ಅಂತ ಹೇಳಿ ಅಂದ್ರಿ ಪಟ್ಟಣ ಶೆಟ್ಟಿ ಸರ್. ಪಟ್ಟಣ ಶೆಟ್ಟಿ ಸರ್ ಗವಿಮಠ ಸರ್ ಬೀಜ ತಂದು ನನ್ನ ಹೊಲಕ್ಕೆ ಕೊಟ್ರಿ. ಕೂಡ ನಾ ಇನ್ನ ಹಂಗೆ ಬೆಳೆದ್ರಿ, ಸುರುವಿನ ಹೊರತ ಬೆಳೆದ ಬೆಳೆದು 20 ಕಟ್ಟಾಯ್ತ್ರಿ ಎಲ್ಲಾ ಇದು ಪದಾರ್ಥ ಕೂಡಿ. ಅಂದ್ ಇಟ್ಕೊಂಡ್ ಕುತ್ತೆ ಅಂದ ಸರ್, ಬೆಳಿ ಅಂದ್ರಿ ನಾ ಬೆಳೆದ, ಎಲ್ಲಿ ಮಾರ್ಕೆಟಿಂಗ್ ಆಗಲಿಲ್ಲ, ಹ್ಯಾಂಗ್ ಮಾಡುದ್ರಿ ಸರ್? ಇಲ್ಲ ಅದ್ರ ನಾ ಟ್ರೈನಿಂಗ್ ಕೊಡಿಸ್ತೀನಿ, ನಿಮ್ಮನ್ ಹ್ಯಾಂಗ್ ಮಾಡ್ಬೇಕು, ಅದರಿಂದ ಎಷ್ಟ ಆದಾಯ ಆತದ, ಏನಾದ್ರ ಟ್ರೈನಿಂಗ್ ಕೊಡಿಸ್ತೀನಿ ಅಂತೇಳಿ ನಮ್ ಪಟ್ಟಣ ಶೆಟ್ಟಿ ಸರ್ ಬಂದ್ ನಮ್ಗೆ ಟ್ರೈನಿಂಗ್ ಕೊಡಿಸಿದ್ರಿ. ಏನೇನ್ ಟ್ರೈನಿಂಗ್ ತಗೊಂಡ್ರಿ ನೀವು? ನಾವು ಅದರಿಂದ ಬಿಸ್ಕೆಟ್ ಮಾಡೋ ಟ್ರೈನಿಂಗ್ ತಗೊಂಡಿನ್ರಿ ಸರ್. ಅಂದ ಮತ್ತ ಚಕ್ಲಿ ಮಾಡೋದ್ರಿ, ಸೇವಾ ಮಾಡೋದು, ಇಂದಿ ಒಂದು ಹಲವಾರು ಒಂದ್ ನಾಲ್ಕೈದು ಪದಾರ್ಥದ ನಾವು ಒಂದ್ಸಲ ಟ್ರೈನಿಂಗ್ ತಗೊಂಡ್ ಇನ್ನೊಂದ್ ಸಲ ಇಂದ ಸರ ಇದು ಇಟ್ಟೆ ಟ್ರೈನಿಂಗ್ ಕೊಟ್ರಿ ಹೆಂಗ ತಿಳಂದು ಆ ಹೊಟ್ಟೆ ಮಾಡ್ಕೊತ್ ಕೂತ್ರಿ ಒಂದ್ ಐದಾರು ತಿಂಗಳ ಅವಿಟ್ ಮಾಡಿ ಹೆಂಗೆ ಮಾರ್ಕೆಟಿಂಗ್ ನಡೆಸಿದ್ರಿ ನಾ. ಮತ್ತೇನ ಅನಿಸ್ತು ನಂದು ನಾನೇ ವಿಚಾರ ಮಾಡ್ದೆ. ಮತ್ತ ಹಿಂದಕ್ ನಾವು ಉಂಡಿ ಕಟ್ತಿದ್ದೇವಲ್ರಿ ಸರ್ ಮನೆಯೊಳಗ ಅವೆಲ್ಲ ಉಂಡಿ ಕಟ್ಟುದು ಅಂದಿಗೆ ಮಕ್ಳಿಗೆ ನಾ ಅದರಿಂದೇ ನಾ ಪೌಡರ್ ರೆಡಿ ಮಾಡ್ಲಿಕತ್ತೀನ್ರಿ ಸರ್. ಪೌಡರ್ ರೆಡಿ ಮಾಡಿ ಮೊದಲ ನಾವು ಮನೆಯವ್ರು ಸೇವಿಸಿದಕ್ಕರೆ ಹೊರಗಿನವ್ರಿಗೆ ಅನುಭವ ಆತದಲ್ರಿ. ನಾವು ಮನೆಯವ್ರೆ ಎಲ್ಲಾರು ತೊಳ್ಕೊತೇವ ಅಂದೆಲ್ಲ ಬೀಗರಿಗೆ ಎಲ್ಲಾರಿಗೆ ಒಂದ್ ಐದೈದು ಕೆಜಿ ಕೊಟ್ಟು ಕೊಟ್ಟು ಎಲ್ಲಾರಿಗೆ ಇದು ಮಾಡಿದ್ರೆ ಒಂದ್ ವರ್ಷ ನಂತರ ಅದೇನು ಆಗಲಿಲ್ಲರಿ. ನನ್ಗೆ ಆರೋಗ್ಯ ಕೊಳ್ಳೆ ಇತ್ತು. ದುಡ್ಡು ಇರ್ಲಿಕ್ಕಂದ್ರೆ ಆರೋಗ್ಯ ಸದೃಢದ ಅಂತ ಹೇಳಿ ಎಂದು ನಾವು ವಾಪಸ್ ಕತ್ತೇವ್ರಿ. ಬದಲಾವಣೆ ಆಗ್ಯದ್ರಿ ಸರ್. ಏನೇನಾಯ್ತಂದ್ರ ಈಗ ಹೆಣ್ಮಕ್ಳು ಗರ್ಭಿಣಿ ಇದ್ರು, ನಮ್ಮ ಅತ್ತಿಗೆದಾರಿದ್ರು, ನನ್ನ ಮನೆಯ ಸಸ್ತಿಯಾರಿದ್ರು, ನಾಲ್ಕೈದು ಜನ ಸಸ್ತಿಯಾರಿದ್ದವ್ರಿಗೆ ಏನ್ ಮಾಡಿದೆ ನಾ ತಿಂಗಳ ತಿಂಗಳ ದವಾಖಾನಿ ನೂ ಐತಿನ್ರಿ ಸರ್. ಅವ್ರಿಗೆ ನಾನೇ ದವಾಖಾನಿ ತರೋದು ತೋರಿಸೋದು ಮಾಡಿ ನಾವು ಒಟ್ಟ ಮೆಡಿಸಿನೇ ಕುಡಿಸಬಾರದು ಒಂದ್ ನಿರ್ಧಾರ ಮಾಡಿದೆ ರೀ. ನಾ ಬರೇ ಸ್ಕ್ಯಾನಿಂಗ್ ಮಾಡಿಸೋದು ಆರೋಗ್ಯ ಕೂಸಾದಿಲ್ಲ ಅಂತ ಕೇಳೋದು. ನಾನು ಸಿರಿಧಾನ್ಯ ಪೌಡರ್ ಉಣಸೋದು ಅವ್ರಿಗೆ, ಇದು ನವಣಿ ಬಾನ್ ಉಣಸೋದು, ಚಲೋ ಚಲೋ ಹಣ್ಣ ಮೊಳಕಿ ಕಾಳ ಇವೆಲ್ಲ ತಿನ್ನಿಸ್ಕೊತೆ ಹೋಗಿನ್ರಿ ಸರ್. ಆದ್ರೆ ಎಲ್ಲಾರು ನಾರ್ಮಲ್ ಡಿಲಿವರಿ ಆಗ್ಯದ, ಕೂಸನು ಆರಾಮ ಅದಾವ್ರಿ. ಅಡಿಲಿ ಈಗೇನು ನೀವು ಪೌಡರ್ ಮಾಡೋದ್ರಲ್ಲ, ಅದ್ರೊಳಗೆ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿದ್ರಿ, ಬೇರೆ ಕಾಳುಗಳನ್ನ ಮಿಕ್ಸ್ ಮಾಡಿದ್ರಿ, ಯಾವ ಪ್ರಮಾಣದೊಳಗೆ ಮಿಕ್ಸ್ ಮಾಡಬೇಕು ಅನ್ನೋದು ಹೆಂಗ ನಿಮಗೆ ಗೊತ್ತಾಯ್ತು? ನೀವು ಆತ್ಮದೊಳಗೆ ಮತ್ತವ್ರಿಗೆ ಕೇಳಿ. ಮತ್ತ ನಾ ಆತ್ಮದೊಳಗೆ ಸರ್ ಕೇಳಿದ್ರಿ, ಸರ್ ಇದನ್ನ ಪೌಡರ್ ಇದು ಮಾಡ್ಬೇಕತ್ತೀನ್ರಿ ಹ್ಯಾಂಗ್ ಮಾಡ್ಬೇಕತ್ ಹೇಳಿ ನಾ ಕೇಳ. ನಾವು ಸರ್ ಟ್ರೈನಿಂಗ್ ಕೊಡಿಸಿದಾರ್ರಿ. ಮತ್ತ ಇದು ಊದಲು ಇಷ್ಟ ಹಾಕ್ಬೇಕು, ನವಣಿ ಇಷ್ಟ ಹಾಕ್ಬೇಕು, ಕೊರ್ಲಿ ಇಷ್ಟ ಹಾಕ್ಬೇಕು, ಒಂದ್ ಕೆಜಿಗೆ ಎಷ್ಟೆಷ್ಟ ಹಾಕ್ಬೇಕು ಅನ್ನೋದು ಆತ್ಮದಾಗ ನಾನು ಟ್ರೈನಿಂಗ್ ಕೊಟ್ರಿ. ಅದ ಟ್ರೈನಿಂಗ್ ಪ್ರಕಾರ ಅವೆಲ್ಲ ಹುರಿದು ತೊಳೆದು ಹಾಕಿ ಬೀಸಿ ಮನೆಯೊಳಗೆ ಹಿಟ್ಟಿನ ಗಿರ್ನಿ ಅದರಿ, ಹಿಟ್ಟಿನ ಗಿರ್ನಿ ಬೀಸಿ ಅವೆಲ್ಲ ಹಿಂಗ್ ಪ್ಯಾಕೆಟ್ ಮಾಡ್ತೀನಿ. ನಾ ಪ್ಯಾಕೆಟ್ ರೆಡಿ ಮಾಡಿ ಅದರದಿಂದೇ ಎಲ್ಲಾರಿಗೆ ಹಿಟ್ಟು ಕೊಡ್ತೀನಿ ಸರ್. ಎಷ್ಟೆಷ್ಟು ತೂಕದ ಪ್ಯಾಕೆಟ್? ಅರ್ಧ ಕಿಲೋದ್ ಮಾಡಿನ್ರಿ ಸರ್. ಅರ್ಧ ಕಿಲೋ ಶುಗರ್ ಅದಿದ್ರ ಅಂದ್ರ ಅವ್ರಿಗೆ ಮೊದಲು ಕೇಳ್ಕೊಂಡಿರ್ತೀನಿ ಸರ್. ಅವ್ರಿಗೆ ಶುಗರ್ ಅದಿತ್ತಂದ್ರ ಮತ್ತ ಹಲವಾರು ಅದು ಶುಗರ್ ಪದಾರ್ಥ ಮೆಂತಿ ಹಿಂಗೇನೇನೋ ಅವು ಹಾಕಿ ಮಾಡ್ತೀನಿ. ಮಕ್ಳಿಗೆ ಕೊಡ್ತಂದ್ರ ಇವು ನಾನು ಐದು ತರ ಸಿರಿಧಾನ್ಯ ಹಾಕಿ ಇವು ಸ್ವೀಟಿಂದ ಬೇಕಾದ್ರ ಐದ್ನೂರು ರೂಪಾಯಿ ಕೆಜಿ ಕೊಡ್ತೀನಿ ಸರ್. ಮತ್ತ ಇದು ಸಪ್ಪಂದೆ ಬೇಕು ಅಂತಂದ್ರ ನಾವೆಲ್ಲ ಹಾಕೋತೇವೆ, ನಮ್ ಕಡೆ ಕಾಜು ಬದಾಮ ನಾವೆಲ್ಲ ಹಾಕೋತೇವೆ ಅಂದ್ರೆ ಅವ್ರಿಗೆ ಒಂದ್ ಲಿಸ್ಟ್ ಬರೆದು ಕೊಟ್ಟು ಚೀಟಿ ಕೊಟ್ಟು ಅದೊಂದು ಪ್ಯಾಕೆಟ್ ಕೊಡ್ತೀನಿ ಸರ್. ಅದ್ರದಿಂದ ನನಗೀಗ ಈ ನಾಲ್ಕು ವರ್ಷ ಆಯ್ತು, ಪ್ರತಿ ವರ್ಷ ನಾನು ಅವಣಿ ಬೆಳಿತೀನಿ, ಕೈ ಬಿಟ್ಟಿಲ್ರಿ. ಅಂದ್ರೂ ನಾ ಹಂಗೆ ಮಾರ್ಕೆಟಿಂಗ್ ಮಾಡ್ಲಿಕತ್ತೀನಿ ಸರ್. ನನಗ ಅದಾಗ ಆದಾಯನೂ ಆಗ್ಲಿಕತ್ತದ್ರಿ, ಅದರಿಂದ ನನಗ ಲಾಭನೂ ಆಗ್ಯದ, ಮಾರ್ಕೆಟಿಂಗ್ ಮಾಡ್ಲಿಕತ್ತೀನಿ. ನಾ ಈಗ ಒಕ್ಕಲ್ತನ ಯಾರು ಮಾಡ್ತಾರ? ನೀವು ಮಾಡ್ತಿರೋ ನಿಮ್ ಮನೆಯವ್ರು ಮಾಡ್ತಾರೆ? ಇಬ್ರು ಜೊತೆನೆ ಮಾಡ್ತೀವಿ, ಇಬ್ರು ಜೊತೆನೆ ಮಾಡ್ತೀವಿ. ಹೆಚ್ಚಿನ ಸಮಯ ಹೊಲದೊಳಗೆ ನೀವು ಕಳಿತೀರೋ ಅವ್ರು ಕಳಿತಾರೋ? ನಾವು ಕಳಿತೀವ್ರಿ ಸರ್. ನೀವು ನಾನೇ ಹೆಚ್ಚು ಮಾಡ್ತೀನಿ. ಹೊಲದ ಕೆಲಸನೂ ಮಾಡಬೇಕು, ಮನೆ ಕೆಲಸನೂ ಮಾಡ್ತಾ ಇದ್ದೀರಿ? ಮನೆ ಕೆಲಸನೂ ಮಾಡ್ತೀನಿ. ಇಷ್ಟೆಲ್ಲಾ ಪದಾರ್ಥಗಳನ್ನು ತಯಾರ ಮಾಡಬೇಕು ಅಂತಂದ್ರ ಬಹಳಷ್ಟು ಸಮಯ ಬೇಕು, ಬಹಳ ಶ್ರಮ ಬೇಕಾಗ್ತದ. ಹೆಂಗ ಆ ಕೆಲಸ ಈ ಕೆಲಸ ಹೆಂಗ ನೀವು? ಈಗ ನಾನು ಹೊಲದಾಗ ಕೆಲಸ ಮಾಡ್ತೀನಿ ಸರ್. ಮತ್ತ ಮುಂಜಾನೆ ಇಟ್ಟು ದನಗಳು ಹಿಂಡೋದು, ಹಾಲು ಹಾಕೋದು, ಕುರಿ ಸಾಕಾಣಿಕೆನೂ ಐತ್ರಿ, ಅವೆಲ್ಲಾದ್ರ ಜೊತೆ ಮಾಡ್ಕೊಂಡು ಹೊಲದಾಗ ಒಂದ್ ಎರಡ್ ಮೂರ್ ನಾಲ್ಕು ತಾಸು ಮಾಡ್ಕೊಂಡು ಒಬ್ಬಕ್ಕಿ ಕೆಲಸದ ಅಕ್ಕಿ ತಗೋತೀನಿ ಸರ್. ಕೆಲಸಕ್ಕಿಗೆ 200 ರೂಪಾಯಿ ಪೇಮೆಂಟ್ ಕೊಟ್ಟ ಅಕ್ಕಿ ಕೆಲಸಕ್ಕಿ ತಗೊಂಡು ಅದ್ರ ಜೊತೆ ಎಲ್ಲ ರೆಡಿ ಮಾಡ್ಕೋತೀನಿ. ರೆಡಿ ಮಾಡಿ ಅವ್ರ ಆಗವ ಅಂದ್ರ ಇದು ಬಹಳ ದಿನ ಇಡಕ್ ನಡೆಯಲ್ರಿ ಸರ್. ಒಂದ್ ತಿಂಗಳ ಒಳಗಾಗಿ ನಾನು ನವಣಿ ಹಿಟ್ಟು ಖಾಲಿ ಆಗ್ಬೇಕ್ರಿ. ಬಹಳ ದಿನ ಇಟ್ಟಂದ್ರ ಒಳಗ್ ಕೆಂಪು ಹುಳ ಆತವ್ರಿ, ಅದು ಹುರಿದಿರ್ತಲ್ರಿ ಸರ್, ಕೈ ಆತದ್ರಿ ಅದ ಹಿಟ್ಟ. ಒಂದ್ ತಿಂಗಳದಾಗ ಅವ್ರಿಗೆ ಕೇಳುತ್ತೀನಿ ಮೊದಲು ನಿಮ್ಗೆ ಎಷ್ಟು ಕೆಜಿ ಬೇಕು, ಅದಕ್ಕೆ ನೀವು ಎಷ್ಟು ದಿನ ಇಟ್ಟು ನಿಮಗೆ ಅದಕ್ಕೆ. ಈಗ ಎಲ್ಲರಿಗೆ ನಮ್ಗೆ ಪರಿಚಯ ಆಗ್ಯದ್ರಿ ಸರ್. ಎಲ್ಲರೂ ಫೋನ್ ಮಾಡ್ತಾರ, ಕೇಳದ್ರೂಪ್ಲೆ ಅವ್ರಿಗೆ ರೆಡಿ ಮಾಡಿ ಕೊಡ್ತೀನಿ. ನನ್ನ ತೋಟಕ್ಕೆ ಬಂದು ನನ್ನ ಹೊಲಕ್ಕೆ ಬಂದು ತಗೊಂಡು ಹೋಗ್ತಾರ್ರಿ ಸರ್. ಈಗ ಮುಖ್ಯವಾಗಿ ನೀವು ಏನೇನು ತಯಾರು ಮಾಡ್ತೀರಿ, ಏನೇನು ಮಾರಾಟ ಮಾಡ್ತಾ ಇದ್ರಿ? ಪೌಡರ್ ಅಂತೂ ಹೇಳಿದ್ರಿ, ಉಂಡಿ ಹೇಳಿದ್ರಿ, ಬೇರೆ ಬೇರೆ ಪದಾರ್ಥಗಳನ್ನು ಹೇಳಿದ್ರಿ. ಹ್ಞೂ ಸರ್. ಯಾವ ರೀತಿಯಾಗಿ ನೀವು ಯಾವ್ಯಾವ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ರಿ? ಈಗ ಇದು ಹಿಟ್ಟು ಅಂತ ಮಾರ್ಕೆಟಿಂಗ್ ಮಾಡ್ತೀನಿ. ಎಷ್ಟು ಖರ್ಚಾಗ್ತವ? ಅದು ಹಿಟ್ಟಿದ್ರಿ ಸರ್, ಅದು ಒಡಿಲಿಕ್ಕ ಇದು ಮಾಡ್ಲಿಕ್ಕ ಅದು ಖರ್ಚು ಅಂದಕ್ ಒಂದ್ 50-60 ರೂಪಾಯಿ ಹೋಗ್ತದ್ರಿ. ಒಂದ್ 5 ಕೆಜಿ ಮಾಡದಂದ್ರ ಅಟ್ ಖರ್ಚು ತಗೋದು ನಾ ಎಲ್ಲ ಮಾಡಿ ನಾ 200 ರೂಪಾಯಿ ಕೆಜಿ ನಾ ಹಿಟ್ಟು ಕೊಡ್ತೀನಿ ಸರ್. ಒಂದ್ ಕೆಜಿಗೆ ನಿಮ್ಗೆ ಎಷ್ಟು ಉಳಿತದ ಅಂತೀರಿ? ಎಲ್ಲ ಹೋಗಿ ನಾ 40 ರೂಪಾಯಿ ಉಳಿಸ್ಕೋತೀನಿ. 40 ರೂಪಾಯಿ ಉಳಿಸ್ಕೋತೀರಿ. ಎಷ್ಟು ಮಾರಾಟ ಮಾಡ್ತಾ ಇದ್ದೀರಿ ನೀವು? ಈಗ ಪೌಡರ್ ಏನ ಹೇಳಿದ್ರಲ್ಲ ಪೌಷ್ಟಿಕ ಪೌಡರ್, ಒಂದ್ ತಿಂಗಳದೊಳಗೆ ಎಷ್ಟು ಮಾರಾಟ ಮಾಡ್ತಾ ಇದ್ದೀರಿ? ಒಂದು ತಿಂಗಳದಾಗ ಮತ್ತೊಂದು 60-70 ಕೆಜಿ ಖಾಲಿ. 60-70 ಕೆಜಿ. ಅದೇ ರೀತಿಯಾಗಿ ಬೇರೆ ಬೇರೆ ಪದಾರ್ಥಗಳನ್ನು ನೀವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೀನಿ, ರೊಟ್ಟಿ ಮಾರಾಟ ಮಾಡ್ತೀನಲ್ರಿ ಸರ್. ಒಟ್ಟು ಹಿಂಗ ರೊಟ್ಟಿ ಮಾರಾಟ ಮಾಡೋದು ಆಯ್ತು, ಉಂಡಿ ಆಯ್ತು, ಚಕ್ಕಲಿ ಆಯ್ತು, ಕರ್ಚಿಕಾಯಿ ಇಂತವ ಏನು ಪದಾರ್ಥಗಳ ಎಲ್ಲಾ ಸಾಂಪ್ರದಾಯಿಕ ಪದಾರ್ಥಗಳನ್ನ ನೀವು ಮಾಡ್ತಾ ಇದ್ದೀವಿ? ಮಾಡ್ತೀನಿ ಸರ್. ಹಿಂಗ ಒಂದು ತಿಂಗಳಿಗೆ ಎಷ್ಟು ಆದಾಯ ಆಗುತ್ತದೆ ನಿಮಗೆ? ನನಗ ಒಂದ್ ತಿಂಗಳ 6,000 ಆಗ್ತದ್ರಿ, ಒಂದ್ ತಿಂಗಳ 10,000 ಆಗ್ತದ್ರಿ, ಒಂದ್ ತಿಂಗಳ 15,000 ಆಗ್ತದ, ಲಾಸ್ಟ್ 20 ತನ ತಗೊಂಡಿನ್ರಿ ಸರ್. ಅಂದ್ರ ಬದುಕೆಲ್ಲ ನಂದೇ ಇರ್ತದಲ್ರಿ, ಲಾಸ್ಟ್ 20 ತನ ನಾ ಆದಾಯ ತಗೊಂಡಿನ್ರಿ. ಎಲ್ಲರಿಗೆ ಅಕೌಂಟ್ ನಂಬರ್ ಅದಾವ್ರಿ. ನಮ್ಮ ಹುಡುಗಿನ ನಂದಿಲ್ರಿ, ಹುಡುಗರು ನನ್ನ ಅಕೌಂಟ್ ನಂದದ್ರಿ. ಯಾಕೆ ಅಕೌಂಟ್ ನಂಬರ್ ಇಲ್ಲ? ನನ್ನ ಅಕೌಂಟ್ ನಂಬರ್ ಮಾಡಿಲ್ರಿ ಸರ್. ಅಂದ್ರ ಪಾಸ್ಬುಕ್ ಅದ್ರೆ ಅಕೌಂಟ್, ನನ್ನ ಅಕೌಂಟ್ ಜಮಾ ಅದ ಅಂದ್ರೆ ನನ್ನ ಮೊಬೈಲ್ ದಾಗ ಗೊತ್ತಾಗಲ್ಲಲ್ರಿ, ಅದಕ್ಕಂದ ದೊಡ್ಡ ಮೊಬೈಲ್ ಮಾಡ್ತಾ ಇದ್ರಿ. ಮೊಬೈಲ್ ಏನ್ ಬಹಳ ಸಮಸ್ಯೆ ಅಲ್ಲ, ಅದನ್ನು ನೀವು ಕಲಿಬಹುದು. ಒಂದ್ ದಿವಸದೊಳಗೆ ನೀವು ಅದನ್ನ ನೋಡಿದ್ರಿ ಬರ್ತಿರ್ತಾರ್ರಿ. ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದ್ರಿ, ಶ್ರಮ ವಹಿಸ್ತಾ ಇದ್ದೀರಿ. ನಿಮ್ದೊಂದು ಅಕೌಂಟ್ ಇರೋದು ಬಹಳ ಮುಖ್ಯವಾದಂತಹದ್ದು. ಅಂದ್ರೆ ನೀವೇ ಏನು ಈ ಗೃಹ ಉದ್ಯೋಗ ಮಾಡ್ತಾ ಇದ್ದೀರಾ? ಗೃಹ ಉದ್ಯೋಗ ಮಾಡೋದಕ್ಕೆ ನಿಮ್ಗೆ ಒಂದು ಅನುಕೂಲ ಆಗಬೇಕು, ಆಮೇಲೆ ನಿಮ್ಗೆ ಯಾವಾಗ ಬೇಕಾವಾಗ ದುಡ್ಡು ಸಿಗಬೇಕು, ಅದನ್ನ ಮತ್ತೆ ನೀವು ಅದನ್ನ ದುಡ್ಡು ಹಾಕಬೇಕು. ಅದರಿಂದ ಮತ್ತೆ ನೀವು ಪದಾರ್ಥಗಳನ್ನು ಕೊಳ್ಳೋದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ ಮಾಡುವಂತ ಒಂದು ಕೆಲಸ ಬರ್ತೀನಲ್ರಿ ಸರ್. ತಕ್ಕೋತೀನಿ ಅಕೌಂಟ್ ಬಂದು ದುಡ್ಡು ತಕ್ಕೋತೀನಿ. ದುಡ್ಡು ತಕ್ಕೊಂಡು ನಮ್ಮ ಮಾಲಕರಿಗೆ ಕರ್ಕೊಂಡು ಹೊಳಿನ ಅದ್ರದ್ದು ಏನ್ ಸಾಮಗ್ರಿ ಏನದ ಎಲ್ಲ ಕೊಂಡು ತೋತೀನ್ರಿ. ಇಬ್ರು ಜೊತೆಗೆ ಬರ್ತೇವ್ರಿ. ತಗೊಂಡು ಎಲ್ಲ ಹೊಳ್ಳಿ ಕರ್ಕೊಂಡು ಈಗ ನಮ್ಗೆ ತಾಲೂಕು ಮಟ್ಟದ ಪ್ರಶಸ್ತಿ ಕೊಟ್ಟಾರ, ಜಿಲ್ಲಾ ಮಟ್ಟದ ಪ್ರಶಸ್ತಿ, ರೈತ ಮೇಳೆ ಪ್ರಶಸ್ತಿ ತಗೊಂಡಿನ್ರಿ ಸರ್. ಈ ಸದ್ದ ಈಗ ನಾನು ನವಣಿ ಬಿತ್ತದ್ರ ಅದ್ರ ಕೂಡ ನಾವು ಉಡಿ ಕಟ್ಟಿ ಎರೆಹುಳ ತೊಟ್ಟಿ ಗೊಬ್ಬರ ಬಿತ್ತೀನ್ರಿ. ನಾ ಅವ್ರ ಜೋಡಿ ಎಲ್ಲಾ ಕಸ ತೆಗಿಯೋದು ಸ್ವಂತ ನಾವೇ ನೋಡ್ರಿ. ಈ ಬರೀ ಯಾರು ನವಣಿ ಚುಂಟ್ಲಕ್ಕ 300 ರೂಪಾಯಿ ಪಗಾರ ಕೊಟ್ರೆ ಬರ್ತಂದ್ರು, 300 ರೂಪಾಯಿ ಕೊಟ್ರೆ ನಮ್ಗೇನ್ ಗೊತ್ತ, ನಾವೇ ತಾಸ ತಾಸ ಚುಂಟ್ಕೋತೇವ್ ಅಂತೇಳಿ ನಾವೇ ಸ್ವಂತ ನಮ್ಮ ಹೊಲದಲ್ಲಿ ಉಡಿ ಕಟ್ಟಿ ನಮ್ಮ ಗಂಡರು ಮಕ್ಕಳು ನಾವೇ ಎಲ್ಲಾರು 3 ಜನ ಗಂಡಸ್ ಮಕ್ಳು ಅದಾರ ನನ್ಗ. ಅದಕ್ಕೆ ಅವ್ರಿಗೆಲ್ಲ ಕರ್ಕೊಂಡು ಅವರೆಲ್ಲ ಪ್ಯಾಕ್ ಮಾಡ್ತಾರ, ಅವರಿಗೆಲ್ಲ ಕರ್ಕೊಂಡು ಜೊತೆಯಾಗಿ ಮಾಡ್ತೇನ್ರಿ. ಆದ್ರೆ ನನ್ಗೆ ಎಲ್ಲಾ ಬೆಳೆಯೊಳಕ್ಕಿಂತಲೂ ಆರೋಗ್ಯನೂ ಒಳ್ಳೇದಾಗಿದ್ರಿ ಸರ್. ಈ ನವಣಿ ಬೆಳೆದೆ ನನಗೆ ಬಹಳ ಲಾಭ ಅನಿಸಿದ್ರಿ ಸರ್. ಈಗ ಮೊದ್ಲು ಶುರು ಮಾಡಿದಾಗ ನಿಮಗೆ ಬಹಳ ತೊಂದರೆ ಆಯ್ತು. ತೊಂದರೆ ಆಯ್ತು, ಮಾರಾಟ ಮಾಡೋದಕ್ಕೂ ತೊಂದರೆ ಆಯ್ತ್ರಿ. ಮತ್ತೆ ಹೆಂಗ್ ಮಾಡಿದ್ರಿ ಆ ಟೈಮ್ ನೊಳಗ ಮಾರಾಟ ಮಾಡೋದಕ್ಕ, ಆಮೇಲೆ ಅದನ್ನ ಒಂದ್ ಸ್ವಲ್ಪ ಡೆವಲಪ್ ಮಾಡೋದಕ್ಕ ಯಾವ ರೀತಿ ಕಷ್ಟ ತಗೊಂಡ್ರಿ? ಕಷ್ಟ ಅಂದ್ರಿ ಸರ್, ನಾ ಏನ್ ಮಾಡ್ದೆ, ಮನೆಯವರಿಗೆ ಎಲ್ಲರಿಗೂ ನಂಬಿಕೆ ಕೊಟ್ರಿ ಸರ್. ಅಷ್ಟು ಮಂದಿ ಮೊದಲು ನೀವ್ ಎಲ್ಲಾರು ತಗೋರಿ, ಎಲ್ಲಾರು ಉಂಡ್ರಿ ಕುಡ್ರಿ ಅಂತ ಹೇಳಿ ಮೊದಲು ಒಂದ್ ಥೋಡೆ ಥೋಡೆ ಫ್ರೀಯಾಗಿನೇ ಕೊಟ್ಟ. ಹಿಂದಿಂದ ಎಲ್ಲಾರು ನನ್ನ ಅಕೌಂಟ್ ದುಡ್ಡು ಜಮಾ ಮಾಡ್ಲಿಕತ್ತರಿ. ಅವರೆಲ್ಲ ಬಂದ್ ಬಂದ್ ನೋಡ್ಲಿಕತ್ತರಿ. ಈಗ ನಾವ್ 4 ಜನ ಅಣ್ಣತಮ್ಮರಿದ್ದೇವ್ರಿ, 32 ಮಂದಿ ಹೆಣ್ಮಕ್ಳದಾರ್ರಿ. ಮುಂಬೈ, ಪುಣೆ, ಹೈದರಾಬಾದ್ ಇವೆಲ್ಲ ಹಚ್ಚಿಕೊಡ್ತೀನಿ. ಪುಣಾದಾಗ ನನ್ನ ಸಸಿ ಆಡ್ರಿ, ಆಕಿನ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾಳ್ರಿ, ಈಗ ಅಲ್ಲಿ ಕೊಟ್ಟು ಹಚ್ಚಿಕೊಡ್ತೀನಿ ಸರ್. ಇವೆಲ್ಲ ಪ್ಯಾಕೆಟ್ ಮಾಡಿ ಅಂದ್ರೆ ನೀವು ಇಲ್ಲಿಂದ ಅಲ್ಲಿ ಕಳಿಸ್ತೀರಿ? ಹ್ಮ್, ಕಳಿಸ್ತೀನ್ರಿ. ಪಾರ್ಸಲ್ ಮಾಡ್ತೀರಿ? ಹಾ, ಪಾರ್ಸಲ್ನು ಮಾಡ್ತೀನಿ. ಮತ್ತೀಗ ಯಾರೇ ಇದಕ್ಕೆ ಇಡುವ ಅಂತ ಹೇಳ್ತಾರಲ್ರಿ, ಬಸ್ಸಿ ಎಲ್ಲಾರು ಬೆಳಿತಿರ್ತಾರ್ರಿ, ಸುಲಭ ಮಾರ್ಕೆಟಿಂಗ್ ಆಗಲ್ರಿ ಸರ್. ಅಂದ್ರೆ ನೀವೇನು ಮನೆಗೆ ಬಂದು ತಗೊಂಡು ಹೋಗ್ತಾರ ಅಥವಾ ಏನಾದ್ರೂ ಒಂದು ಹಿಂಗ ಅಂಗಡಿ ಮಾಡಿರಿ ನೀವು? ಈಗ ಒಂದ್ ಅಂಗಡಿ ಹೆಂಗ್ ಮಾಡಿನ್ರಿ ಸರ್, ನಾ ಮನಿ ಒಳಗೆ ರೀ, ನನ್ನ ಅಂಗಡಿ ಹೆಂಗ ಮಾಡ್ಬಿಟ್ಟು. ಹ್ಮ್, ಮನಿ ಒಳಗೆ ಒಂದ್ ಅಂಗಡಿ ಹೆಂಗ್ ಮಾಡಿನ್ರಿ, ಮನೆಗೆ ಬರ್ತಾರ್ರಿ. ನಮ್ ತೋಟದ ಹೆಸರು ಹೇಳದ್ರೈತ್ರಿ, ಯಾರಾದ್ರೂ ಬಂದ್ ನಮ್ ತೋಟಕ್ ಹೋಯ್ತಾರ ಹಳ್ಳಿ ಅವರು. ಮತ್ ದೂರ ಹಚ್ಚಿಬಿಟ್ರೆ ಹೈದರಾಬಾದ್ ನನ್ ಮಗಳದಾಡ್ರಿ, ನೆಗಣಿ ಮಗಳು. ಅಲ್ಲಿ ಹೈದರಾಬಾದಕ್ಕೆ ಅವ್ರು ಬಂದಕ್ರಮ ಈಗ ಮನೆ ಲಗ್ನಕ್ಕೆ ಬಂದ್ರಿ. ಇಲ್ಲಿ ಮದ್ವಿ ಇತ್ತು, ಮದ್ವೆಳೆ ನನಗ 10 ಕೆಜಿ ಹಿಟ್ಟ, ಒಂದ್ 200 ರೊಟ್ಟಿ ಹಿಂಗ್ ತೊಂಬಾರಿಕ್ ಹಾಕಿ ಅಂದ್ರು. ಅವ್ರಿಗೆ ಅಲ್ಲೇ ಒಯ್ದು ಕೊಟ್ರಿ ಪಾರ್ಸೆಲ್ ಕೊಟ್ಟ. ಹಂಗೆ ದಾಟ್ತೀನ್ರಿ, ನಮ್ ಊರನ್ ಹುಡುಗಿ ಹೈದರಾಬಾದ್ ಹೋತಾನ್ರಿ ಬಸ್ಸಿಗೆ, ಇಂಡಿಯದಿಂದ. ಆ ಬಸ್ಸಿಗೆ ಇಡ್ತೀನ್ರಿ ಸರ್. ಬೆಂಗಳೂರು ಇಡ್ತೀವ್ರಿ, ಸೊಲಾಪುರದಾಗ ಅದಾರ್ರಿ, ಸೊಲಾಪುರಕ್ಕೆ ಇಡ್ತೀನಿ. ಹಿಂಗೆಲ್ಲಾರು ಬಹಳ ಸಹಾಯ ಸರ್ಕಾರ ಆಗ್ಯಾರ್ರಿ. ಇನ್ ಮಾರ್ಕೆಟಿಂಗ್ ಆಗಲಿಲ್ಲ ಅಂದ್ರೆ ಈಗ ನಮ್ಮ ಆತ್ಮ ಇಲಾಖೆಗೂ ಎಲ್ಲಾರು ಕೊಂಡು ತೋತಾರ್ರಿ ಸರ್. ಆತ್ಮದಿಂದ ಆದ್ರೂ ಒಟ್ಟು ಮಂದಿ ಎಲ್ಲಾರು ದರ್ ಮೀಟಿಂಗ್ ಬರ್ತಲ್ರಿ, ನಾ 10 ಕೆಜಿ 15 ಕೆಜಿ ಹಿಡ್ತಾರ, ಎಲ್ಲಾರು ಕೊಂಡು ತೋತಾರ್ರಿ. ಯಾರು ಫ್ರೀ ಆಗಿ ತಗೊಂಡಿಲ್ರಿ, ಎಲ್ಲಾರು ದುಡ್ಡು ಜಮಾ ಮಾಡ್ತಾರ್ರಿ. ಅಡ್ಡಿಲ್ಲ, ಆತ್ಮ ಯೋಜನೆಯಿಂದ ನೀವು ಬಹಳಷ್ಟು ಅನುಕೂಲ ಆಗ್ಯದ ನೋಡ್ರಿ ಸರ್. ನಾ ಸುರ್ಬಿ ನಂದು ನಾನೇ ಸ್ವಂತ ಹೈನುಗಾರಿಕೆ ಮಾಡುದು ನೋಡಿ ಅದು ಹಂಗೆ ಇದು ಆಯ್ತ್ರಿ. ಅಲ್ಲಿ ಹೋಗಿ ನಾ ಜಾಯಿನ್ ಆಗಿನ್ರಿ, ಈಗ 5 ವರ್ಷ ಆಯ್ತು ನೋಡ್ರಿ ಆತ್ಮ ಇಲಾಖೆ ಒಳಗ್ರಿ. ನಾ ಬಹಳ ಇದು ಆಗಿನ್ರಿ ಸರ್. ಅಂದ್ರೆ ನಿಮ್ಮ ಜೀವನ ಬಹಳಷ್ಟು ಬದಲಾವಣೆ ಬದಲಾವಣೆ ಆಗ್ಯದ್ರಿ ಸರ್. ಆತ್ಮ ಇಲಾಖೆದಿಂದ ನನಗೆ ಜೀವನ ಬಹಳ ಬದಲಾವಣೆ ಆಗ್ಯದ್ರಿ. ಹೆಂಗ ಈಗ ಮೊದ್ಲು 4 ವರ್ಷದ ಹಿಂದೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಆದಾಯ ಇತ್ತು ನಿಮ್ದು, ಈಗಿನ ಪರಿಸ್ಥಿತಿ ನೋಡಿದ್ರೆ ಒಂದ್ 5 ವರ್ಷದೊಳಗ ಸಾಕಷ್ಟು ಆದಾಯ ನಿಮಗೆ ಬರ್ತಾ ಇದೆ? ಬರ್ತದ್ರಿ ಸರ್. ಅಂದಾಜ್ ಎಷ್ಟು ಬೆಳವಣಿಗೆ ಆಗ್ಯದಂತೀರಿ ನಿಮ್ ಜೀವನದೊಳಗ? ನನ್ನ ಬೆಳವಣಿಗೆ ಚಲೋ ಆಗ್ಯದ್ರಿ ಸರ್. ಮೊದ್ಲು ನೀವು ಎಷ್ಟು ಗಳಿಸ್ತಾ ಇದ್ರಿ, ಈಗ ಎಷ್ಟು ಗಳಿಸಾಗತ್ತೀರಿ? ಈಗ ಹೆಚ್ಚಾಗ್ಯದ್ರಿ ಸರ್, ಒಂದ್ ಸ್ವಲ್ಪ ಆದಾಯ ಈಗ ನಮ್ಗೆ. ಅಂದಾಜು ನನಗೆ ಒಂದು ಶೇಕಡಾವಾರು ಹೇಳ್ರಿ. 50% ಹೆಚ್ಚಾಗಿದ್ದು, 100% ಹೆಚ್ಚಾಗಿದ್ದು? ಇಲ್ಲ, 50% ಹೆಚ್ಚಾಗ್ಯದ್ರಿ ಸರ್. ಅರ್ಧಕ್ಕದ್ರ ನನ್ ಫರಕ್ ಆಗ್ಯದ್ರಿ ಸರ್. ಒಣ ಬೇಸಾಯದಿಂದ ಬರ್ಬೇಕಲ್ಲಿ ಸಲ ಎಲ್ಲಾರು ಯಾರು ಏನು ಬೆಳೆಯಲಿಲ್ರಿ ಸರ್. ಎಲ್ಲಾ ತೊಗರಿ ಒಣಗಿ ನೆಲಕ್ಕೆ ಬಿದ್ದುರಿ. ಏನ್ ನಿನ್ನ ದೇವ್ರ ಹೇಳದಂಗ ಆಗ್ಯಾನ ನೋಡು ಅಂತ ಹೇಳತಾರ್ರಿ. ಈಗಟ್ಟು ಒಂದ್ 60-70 ಕಟ್ಟು ಮೆಕ್ಕೆಜೋಳ ಆತದ್ರಿ ಸರ್. 6 ಕಟ್ಟು ಸಾವಯವದಾಗ ಬೆಳೆದು ಸ್ವಂತ ಛಜ್ಜಿ ಸುಮ್ಮನೆ ಹೊರಗೆ ನೇಲಿಕೊಂಡು ತೋಳಿ ಹಾಂಗಿರ್ತಾವ ಹ್ಯಾಂಗಿಲ್ಲ. ಈಗ ನನ್ನ ಮೇಲೆ ಜನ ವಿಶ್ವಾಸ ಇಟ್ಟದಂದ್ರ ಜನದ ಮೇಲೆ ನಾ ವಿಶ್ವಾಸ. ಯಾವುದೋ ಎಲ್ಲೋ ಬೆಳೆದ್ ಏನು ಹೇಳೋದಿಲ್ರಿ ಸರ್. ಪದಾರ್ಥಗಳನ್ನೇ ಕೊಡಬೇಕು. ಅವ್ರು ಬಂದು ನೋಡಿ ಒಂದ್ ದೊಡ್ಡ ಫಂಕ್ಷನ್ ಮಾಡಿದೇವ್ರಿ ನಾವು ಹೊಲದಾಗ ಮೊನ್ನೆ. ಈಗ ಆತ್ಮ ಇಲಾಖೆದಿಂದ ಒಂದ್ ಫಂಕ್ಷನ್ ಮಾಡಿದ್ರೆ ಎಲ್ಲಾ ರೈತರು ಬಂದು ನೋಡಿ ಹೋಗಿ ಮತ್ತೆ ಹೊಳ್ಳಿ ಹೊಳ್ಳಿ ರೈತರು ಬಂದು ನವಣಿ ಹೊಲ ನೋಡ್ರಿ. ಇಂಡಿ ತಾಲೂಕಿಗೆ ಫಸ್ಟ್ ನವಣಿ ಹೊಲ ಬಂದದ್ರಿ ಸರ್. ಅಟ್ ಚಂದ ಬೆಳಿ ಬಂದಿತ್ತು ಅಂದ್ರ ನಾವು ಹೇಳಿದ್ರು ಒಂದೇ ಆಗಿರ್ಬೇಕು. ಬಂದ್ ರೈತರು ನೋಡಿ ಊಟ ಮಾಡಿದ್ರು ಒಂದೇ ಆಗಿತ್ತು. ಇಷ್ಟ ದಿನ ನಾ ಸಜ್ಜಿ ಬೆಳಿತಿತ್ತಿಲ್ರಿ, ಲಾಗೋಡಿ ಬಹಳ ಅದ, ಎಲ್ಲಿ ಬೆಳೆಯದ ಅಂತ ಹೇಳಿ. ಈ ಸಲ ಇಲ್ಲ, ನಾವೇ ಸ್ವಂತ ಬೆಳೆಯನ ಅಂದ್ರಿ ನಮ್ಮ ಮಾಲಕರು. ಅದಕ್ಕೊಂದು ಸ್ವಂತ ಬೆಳೆದ ನಮ್ಮ ಹಾಲಕರು ಪ್ರೋತ್ಸಾಹವ್ರಿ ಇದಕ್ಕೆ ಇಲ್ಲ ಬೆಳೆ ನಮ್ದು ಈಗ ಸ್ವಂತ ಬೆಳೆದೇ ನನ್ನ ಒಂದು 10 ಕಟ್ಟಿ ಚಜ್ಜಿ ಆಗ್ಯದ್ರಿ ಸರ್, ಒಂದ್ 20 ಕಟ್ಟಿಗೆ ನವಣಿ ಆಗ್ಯದ್ರಿ. ಇನ್ನ ರಾಗಿ ರಾಶಿ ಮಾಡ್ಬೇಕ್ರಿ, ಉದುಲ್ ರಾಶಿ ಮಾಡ್ಬೇಕ್ರಿ. ಈ ಕರಿ ನವಣಿ, ಕೆಂಪು ನವಣಿ, ಬಿಳಿ ನವಣಿ ಎಷ್ಟು ಕೂಡಿ 20 ಕಟ್ಟ ಆಗ್ಯದ್ರಿ. ಈಗೆಲ್ಲ ಇವೆಲ್ಲ ಸ್ವಂತ ನಾನು ಹೊಲ್ದಾಗೆ ಮಾಡ್ತೀನಿ. ನಾನು ಗಿರ್ನಿ ಒಳಗೂ ಸ್ವಂತ ಒಡಸ್ಕೊಂಡು ಬರ್ತೀನಿ, ಎಲ್ಲ ಅದರದ್ದು ಎಲ್ಲ ತರ ಪದಾರ್ಥನು ತಯಾರು ಮಾಡ್ತೀನಿ. ಇಷ್ಟೆಲ್ಲ ಬೆಳೀತಾ ಇದ್ದೀರಿ, ಇಷ್ಟೆಲ್ಲ ಪದಾರ್ಥಗಳನ್ನ ಮಾಡ್ತಾ ಇದ್ದೀರಿ, ಮತ್ತೆ ಇನ್ನು ಯಾವ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡಿರಿ? ಸಾಕಷ್ಟು ನಮಗ್ ಮಾಡೋದಕ್ ಅದಾವ, ಇಲ್ಲಿ ಪದಾರ್ಥಗಳದಾವ್ ಮಾಡಬೇಕು ಅಂತಂದ್ರ ಇನ್ನು ಯಾವ ಉಳದಾವ್ ನೀವು ಮಾಡಬೇಕು ಅನ್ನುವಂಥದ್ದು? ಅದು ಅಂಗನವಾಡಿಗೆ ಹೋಗಿ ಎಸ್ಎಸ್ಎಲ್ ಟ್ರೈನಿಂಗ್ ಕೊಟ್ಟಿನ್ರಿ ಅಂಗನವಾಡಿ ಇಲಾಖೆಗೆ ರೀ. ಬಿಸಿ ಊಟಿಗೆ ಬರೇ ಎಲ್ಲಾರು ಬರೇ ಭಾಷಣ ಮಾಡ್ತೀರಿ ಹೇಳ್ತೀರಿ, ಒಟ್ಟ ಸಪ್ಲೈ ಆಗ್ಲಿಕ್ಕೆ ತಯಾರಿಲ್ಲ. ನಾ ಒಬ್ಬಕ್ಕೆ ಎಲ್ಲ ಕಡೆ ಪರಿಚಯ ಅದ, ನಾ ಮಾರ್ಕೆಟ್ ಮಾಡ್ತೀನಿ. ಈ ಉಳಿದ ರೈತರು ಏನು ಒಂದ್ 7-8 ರೈತರು ಕೇಳ್ಯಾರ, ನಾನು ನವಣಿ ಕೊಂಡು ತೋತ್ರೇನು, ನಾನ್ ನವಣಿ ಕೊಂಡು ತೋತ್ರೇನು ನೀವು ಅಂತೇಳಿ ನಿಮ್ಗೆ ಕೇಳಿದಾರ್ರಿ. ಅಂದ್ರು ನಾ ಅವ್ರಿಗೆ ಹೇಳ್ದ, ನಿಮ್ ಮನೆಯೊಳಗೆ ಜ್ವಾಳದಾಗ ಹಾಕಿ ಬಿಸ್ಕೊಂಡು ಬರ್ರಿ, ನಮ್ಗೆ ತಿಂಗಳಿಗೆ 1 ಕಟ್ಟು ನವಣಿ ಖಾಲಿ ಮಾಡ್ತೀನಿ. ನೀವು ಮಾರ್ಕೆಟಿಂಗ್ ವಿಚಾರ ಮಾಡಬೇಡ್ರಿ, ನಿಮ್ಮ ಜ್ವಾಳದಾಗ ಬೀಸ್ರಿ, ಚಜ್ಜಿ ಒಳಗೆ ಬೀಸ್ರಿ, ಕರ್ಚಿಕಾಯಿ ಮಾಡ್ರಿ. ಈಗ ಬತ್ರಿ ದೀಪಾವಳಿಗೆ ಹಲವಾರು ಪದಾರ್ಥ ಎಲ್ಲ ಇಸ್ಕಾರಿ ತಂತೀತೇವ್ರಿ ನಾವು ಸರ್. ನಾವು ಒಟ್ಟ ತರಂಗಿಲ್ರಿ, ನಾ ಅದ್ರೊಳಗೆ ಚಕ್ಲಿ ಮಾಡ್ತೀನಿ, ಅದ್ರೊಳಗೆ ಕರ್ಚಿಕಾಯಿ, ಕರ್ಚಿಕಾಯಿ ಎಲ್ಲ ರವಾದು ಅದ್ರ ಇದ್ರು ಮಾಡ್ತಾರ. ನಾ ಎಳ್ಳು ಮತ್ತು ಅದು ನವಣಿ ಹಿಟ್ಟ ಬೆಲ್ಲ ಶೇಂಗಾದ ಒಂದ್ಮಕ್ ಟೇಸ್ಟಿಗೆ ಅಂದ್ರೆ ಈಗಿನ ಹುಡುಗರು ಟೇಸ್ಟ್ ಆತಾವಲ್ರಿ, ಶೇಂಗಾದ ಕುಟ್ಟ ಮಿಕ್ಸ್ ಮಾಡಿ ಕರ್ಚಿಕಾಯಿ ಮಾಡಿದ್ರೆ ಇಡ್ಲೆ ತಿಲ್ಲೆ ಅನ್ನಂಗ ಆತಾವ್ರಿ. ಈ ದೀಪಾವಳಿಗೆ ನಾ ಅದ್ರದೇ ಕರ್ಚಿಕಾಯಿ ಮಾಡ್ತೀನಿ. ನಾ ಎಲ್ಲರಿಗೂ ಹೇಳ್ತೀನಿ, ನಮ್ ಫ್ಯಾಮಿಲಿ ಅವ್ರ ಮನೆಗೆ ಇವತ್ತೇ ಅಲ್ಲಿದೆ ಬಂದಿನ್ರಿ, ನಾ ಅವ್ರಿಗೆ ಹೇಳ್ದೆ ನೀ ದೀಪಾವಳಿ ಸಂತಿ ಮಾಡ್ಬೇಡಪ್ಪ, ನನ್ಗೆ ಎಟ್ ಕೊಡ್ತೀನಿ, ನಂಗೆ ದುಡ್ಡು ಕೊಡು, ನಿನ್ಗೆಲ್ಲ ನಾ ಪ್ಯಾಕಿಂಗ್ ಮಾಡಿ ಹೆಸರು ಕೊಡ್ತೇನೆ, ನೀವು ಒಟ್ಟ ಯಾರು ಹೈರಾಣ ಆಗ್ಬೇಡ್ರಿ. ನಾ ಬೀಸ್ ಹಿಟ್ಟು ಕುಡ್ದು ನೀವು ಮಾಡುದು ಏನು ಮಾಡುದು. ನಮ್ ಮನೆ ಒಳಗಿನ ಗೋಧಿ ಹಿಟ್ಟು, ನಮ್ಮ ಇದ ಹಿಟ್ಟು ವಾಪಸ್ ಅಲ್ರಿ ಸರ್. ಮನೆಗೆ ನಮ್ ಹೊಲ್ದಾಗ ಬೆಳೆದು ಗೋಧಿ ಹಿಟ್ಟಿಲೆ ಚಾಳಸಿ ಎಲ್ಲ ತಗೊಂಡು ಕರ್ಚಿಕಾಯಿ ಹೋಳಿಗೆ ಇದ್ರದೆಲ್ಲಾ ರೆಡಿ ಮಾಡಿ ಎಲ್ಲರಿಗೆ ಪ್ಯಾಕಿಂಗ್ ದೀಪಾವಳಿ ಹಚ್ಚಿ ಕೊಡ್ತೀನಿ, ಎಲ್ಲಾರು ದುಡ್ಡು ಹಾಕ್ತಾರ. ಇಷ್ಟೆಲ್ಲ ಬೇರೆ ಬೇರೆ ತಿನಿಸು ಮಾಡಬೇಕು ಅಂತಂದ್ರ ಬಹಳಷ್ಟು ನೀವು ನಿರ್ವಹಣೆ ಮಾಡಬೇಕಾಗ್ತದೆ, ಟೈಮ್ ಸಾಕಷ್ಟು ನೀವು ಮ್ಯಾನೇಜ್ ಮಾಡಬೇಕಾಗ್ತದೆ. ಮ್ಯಾನೇಜ್ ಮಾಡಬೇಕು. ಮುಂಜಾನೆಯಿಂದ ಎಲ್ಲಿ ತನಕ ನಿಮ್ದು ಹೆಂಗಿರ್ತದೆ ನಿಮ್ ದಿನಚರಿ? 8:30 ತನ ನಾ ಹೊರಗಿರ್ತೀನಿ. 8:30 ತನ ಯಾಕಂದ್ರ ಅಟ್ಟು ದನಗಳು ಒಬ್ರಿಗೆ ನಿಗಲ್ರಿ, ಅವ್ರ ಕೈ ಕೈಗೆ ಹೆಂಡಕಸ್ ಮಾಡೋದು, ಮೇವು ಕಡ್ಯೋದು, ಚಂದಿ ಕೊಡೋದು, ಹಿಂಡದು, ಕುರಿ ಅದಾವ್ರಿ, ಕುರಿ ಕಟ್ಟೋದು, ಬಿಚ್ಚದು ಎಲ್ಲಾ ಮಾಡಿ ಆಯ್ದು ಜಳಕ ಮಾಡಿ 1 ತಾಸ್ 1.5 ತಾಸ್ ಅಡಿಗೆಗೆ ತೋತೀನ್ರಿ ಸರ್. ಅಡಿಗೆಗೆ ತಗೊಂಡು ಒಟ್ಟ 11:30 ಅಟ್ಟಿಗೆ ನಮ್ಮ ಮನೆಯಂದೆಲ್ಲ ಕ್ಲಿಯರ್, ದನಗಳದು ಮನೆಯಂದೆಲ್ಲ ಕ್ಲಿಯರ್ ಮಾಡ್ತೀರಿ. 11:30 ದಿಂದ 5 ಗಂಟೆ ತನಕ ಹೊಲ್ದಾಗ ಹೋಗ್ತೇವ್ರಿ. ಮಧ್ಯಾಹ್ನದಾಗ ಒಂದ್ ಸ್ವಲ್ಪ ರೆಸ್ಟ್ ಬಿಡ್ತೇವ್ರಿ, ಊಟ ಮಾಡ್ತೇವೆ. ಅಲ್ಲೇ ತೋಟದ ವಸ್ತಿದಾಗೆ ನಮ್ಮ ಮನೆ ಅದರಿ. ಮಾಡಿ ಮತ್ತೆ ಚಂಜಿನಾಗ ನಾವ್ ಎಲ್ಲ ಮತ್ತೆ ರಾತ್ರಿ 10-11 ತನ ಅಡಿಗೆ ಮಾಡಿ ದಿನ ಒಂದ್ ಪದಾರ್ಥ ಅಕ್ಕಿಗೆ ಹೋಗ್ಬೇಕೀಗ ಅರ್ವಿನೆ ತಗೊಂಡ್ಬಿಟ್ಟಿನ್ರಿ ಬರ್ತಾಳ ಆಕಿನ ಜೊತೆ. ನಾ ದಿನ ಒಂದ್ ಪದಾರ್ಥ ರೆಡಿ ಮಾಡ್ಕೋತ ಕುಂಡಿರ್ತೀನಿ ಸರ್. ಈಗ ಇಂಥ ಒಂದು ಉದ್ಯೋಗವನ್ನ ನಾವು ಬೆಳೆಸಬೇಕು ಅಂತಂದ್ರ ಸಾಕಷ್ಟು ಅವಕಾಶಗಳಾವ ನಿಮ್ಗೆ ಬೆಳೆಸೋದಕ್ಕೆ. ಈಗ ನಿಮ್ಮಲ್ಲಿ ಜನ ವಿಶ್ವಾಸ ಇಟ್ಟಿದ್ದಾರೆ, ಒಳ್ಳೆ ಒಂದು ಸಾವಯವ ಪದಾರ್ಥ ಇವರಿಂದ ಸಿಗ್ತದ ನಮಗ ಅನ್ನುವಂತದ ಒಂದು ಭಾವನೆ ಇದೆ. ಇದನ್ನ ನಾವು ಉದ್ಯಮವನ್ನ ಬೆಳೆಸಬೇಕು ಅಂತಂದು ಆಮೇಲೆ ಬೇರೆ ಹೆಣ್ಮಕ್ಳಿಗೆ ಸಹಿತ ಯಾರಿಗೆ ಕೆಲಸ ಇಲ್ಲ ಅಂತೇಳಿ ಅಂತ ಇದ್ದಾರೆ ಹಳ್ಳಿ ಒಳಗ, ಅವರಿಗೂ ಕೂಡ ಕೆಲಸ ಕೊಡುವಂತಹ ಒಂದು ಸಂದರ್ಭ ನಿಮ್ಮ ಮುಂದದ. ಬೇಕಾದಂಗ ನೀವು ಅವರಿಗೆ ಸಹಾಯ ಮಾಡಬಹುದು. ವಿಚಾರ ಮಾಡಿ ಏನು ಹೆಣ್ಮಕ್ಳಿಗೆ ಕಲಿಸುವಂತದ ಕೆಲಸ ಮಾಡ್ತಾ ಇದ್ರಿ ತಾವು? ಮಾಡ್ತೀನಿ ಸರ್. ಈಗ ಅವ್ರಿಗೆ ಕಲಿಸ್ಲಿಕ್ಕೀನ್ರಿ ಸರ್. ಹಳ್ಳಿ ಒಳಗ ನನಗದು ಮಾರ್ಕೆಟಿಂಗ್ ಹೆಚ್ಚಾಗಲ್ಲ ಆಗ್ಯದ, ಅದ್ರ ಸಲುವಾಗಿ ನನಗೊಂದ್ ಮುಂದಕ್ಕೆ ಹೋಗ್ತದ್ರಿ. ಮಾಲಿಗೆ ಸದಿ ಬಿಜಾಪುರಕ್ಕೆ ಹೋಗ್ತದ್ರಿ, ಆ ಕಾಡಿ ಈ ಕಾಡಿ ಹೈದರಾಬಾದ್ ಹಚ್ಚಿಕೊಡ್ತೀನಿ, ಬೆಂಗಳೂರು ಹಚ್ಚಿಕೊಡ್ತೀನಿ, ಇಂಡಿ ಹಚ್ಚಿಕೊಡ್ತೀನಿ ಅಂದ್ರ ಹಳ್ಳಿ ಒಳಗೊಳದಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಬೆಳಿತಾರ್ರಿ. ಅಂದ್ರೆ ಈಗ ನಮ್ಮ ಆತ್ಮ ಯೋಜನೆ ಒಂದ್ ಸ್ವಲ್ಪ ಹಳ್ಳಿ ಒಳಗೆ ಎಲ್ಲ ಕಡೆ ಹಂಗೆ ಪ್ರಚಾರ ಮಾಡಿ ಬೆಳೆಸ್ಯಾರ್ರಿ. ಈಗ ನಾ ಯಾರೇ ತಗೊಂಡ್ರು ನನ್ನ ಕಡೆ ನಿಮಗ ಸರ್ ಒಳಗಿ ತೋಳಕ ದುಡ್ಡು ಹೆಚ್ಚಿರ್ತಾವ, ಇದೊಂದ್ ಸ್ವಲ್ಪ ಇದು ಕಾಸ್ಟ್ಲಿ ಅದರಿ ಅಂದ್ರೆ ಚಲೋ ಮಾಲ್ ಇರ್ತದ, ಕಾಸ್ಟ್ಲಿ ಅದ. ಈ ರೈತರಿಗೆ ತಗೊಂಡ್ ಉಳಕಾಗಲ್ಲ, ಅವ್ರ ಕಡೆ ನನಗೆ ದುಡ್ಡು ತೋಳೋದ್ ಇಷ್ಟ ಇಲ್ರಿ. ಅವ್ರಿಗೆ ಏನ್ ಹೇಳ್ತೀನಿ, ನಿಮ್ ಮನೆಯೊಳಗೆ ಮಾಡ್ರಿ, ನಾ ಬಂದ್ ನಿಮ್ ಒಂದ್ ಸ್ವಲ್ಪ ಹೇಳ್ತೀನಿ, ಇಲ್ಲ ಫೋನ್ ಹಚ್ಚಿ ಕೊಡ್ರಿ, ನಾ ನಿಮ್ ಮನೆಯೊಳಗೆ ಹ್ಯಾ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಅಂತೇಳಿ. ನಾ ಹಳ್ಳಿಗೊಳದಾಗ ಹೆಚ್ಚ ನವಣಿ ಬೆಳೆದಿದೇವತ್ತಂದ್ರ ನನ್ನ ಕಡೆ ಮಾಲ್ ತಗೋಬೇಡ್ರಿ ಹೇಳ್ತೀನಿ ಸರ್. ನಾವ್ರಿ ನೇರವಾಗಿ ನನ್ನ ಪಟ್ಟಣ ಶೆಟ್ಟಿ ಸರ್ ನಾ ಹ್ಯಾಂಗ್ ಕಲ್ತಾರ ಅಂದ್ರೆ ನಾ ಹಂಗ್ ಮಂದಿಗೆ ಹೆಲ್ಪ್ ಮಾಡ್ತೀನಿ ಸರ್. ಸಾಲಿಗಳಿಗೆ ಹೋಗಿ ವಾರದಾಗ ಒಂದಿನ ಸಾಲಿಗಳಿಗೆ ಹೋಗಿ ಹೇಳ್ತೀನಿ. ಆದ್ರ ಮುಂದ್ ಒಟ್ಟೆ ಎಲ್ಲಾರು ಭಾಷಣ ಮಾಡಿ ಹೋಗ್ತಾರ್ರಿ ಎಲ್ಲ ಸರ್ಗಳು. ಮುಂದ ತರೋರು ಪಟ್ಟಣ ಶೆಟ್ಟಿ ಸರ್ ಒಂದು. ಆದ್ರ ನನ್ನ ಮಾರ್ಕೆಟಿಂಗ್ ಆಗ್ಲಿಕತ್ತದ ಖರೆ. ನಾ ಏನ ತಿನ್ರಿ ಅಂಗನವಾಡಿಗಿರಿ, ಇದೊಂದೇ ನನ್ನ ಬೇಡಿಕೆ. ಅಂಗನವಾಡಿಗಿರಿ ಮತ್ತ್ ಬಿಸಿ ಊಟಿಗೆ ಇವೆಲ್ಲ ನನ್ನ ಸಪ್ಲೈ ಆಗ್ಬೇಕ್ರಿ. ಅಂದ್ರ ರೈತರದ ಎಲ್ಲಾ ಮಾಲ್ ಕಿತ್ತದ, ನಮ್ ಬೆಳಿ ಕೌಸ್ ಬರ್ತದ, ನೀರ್ ಇಲ್ಲಾರ್ದೆ ಬೆಳೆಯದ್ರಿ ಸರ್. ಯಾವಾಗ ಔಷಧ ಹೊಡೆಯೋದಿಲ್ಲ, ಎಣ್ಣೆ ಹೊಡೆಯೋದಿಲ್ಲ, ಏನು ಇಲ್ರಿ. ಈಗೇನ್ ನೀವು ಹೊಲದೊಳಗೆ ಬೆಳಿತೀರಿ, ಎಷ್ಟ್ರ ಮಟ್ಟಿಗೆ ಅದು ನಿಮ್ಮ ಈ ತಿನಿಸುಗಳನ್ನು ತಯಾರು ಮಾಡೋದಕ್ಕೆ ಉಪಯೋಗ ಆಗ್ತದೆ? ಸಂಪೂರ್ಣವಾಗಿ ಖಲಾಸ್ ಆಗ್ತದ ಅಥವಾ ಇನ್ನು ನೀವು ಬೇರೆ ಕಡೆಯಿಂದ ಈಗಾಗಲೇ ಹೇಳದಂಗ ಬೇರೆ ಕಡೆಯಿಂದ ಖರೀದಿ ಏನಾದ್ರು ಅಥವಾ ತಂದು ಕೊಡುವಂತದ್ದು ಏನಾದ್ರು ಮಾಡ್ಕೊಳ್ತಾ ಇದ್ದೀರಿ? ಇನ್ನ ನಾ ಖರೀದಿ ಮಾಡಿಲ್ಲ ಸರ್, ನಾನೇ ಬಹಳ ಬೆಳೆಯಕತ್ತಿನಲ್ರಿ ಸರ್. ಎಷ್ಟು ಬೆಳೀತಾ ಇದ್ದೀರಿ ಅದೆಲ್ಲ ಸಂಪೂರ್ಣವಾಗಿ ನಾನೇ ಖಾಲಿ ಮಾಡ್ಕೊಳಕತ್ತೀನಿ ಸರ್. ಅದಕ್ಕಿಂತ ಹೆಚ್ಚಾಗಬೇಕು, ಇನ್ನು ನನಗೆ ಹೆಚ್ಚು ಬೆಳಿಬೇಕು. ನೋಡ್ರಿ ಸರ್, ಹೆಚ್ಚು ಬೆಳಿತಾನ ನಾನೇ ತೋತಿನಲ್ಲ. ಈಗ ಎಷ್ಟು ಬೆಳಿತಾ ಇದ್ದೀರಿ? ಬೆಳೆದಿದ್ದೆಲ್ಲ ನಿಮಗೆ ಉಪಯೋಗ ಆಗ್ತಾ ಇದೆ. ಎಷ್ಟು ಬೆಳಿತಾ ಇದ್ದೀರಿ ಈಗ? ನಾವು ಒಂದು 20 ಕ್ವಿಂಟಲ್ ತನ ಬೆಳಿತೀನಿ ನೋಡ್ರಿ ಸರ್. 20 ಕ್ವಿಂಟಲ್? 20 ಕ್ವಿಂಟಲ್ ಎಷ್ಟು ಸೀಸನ್? ಎಷ್ಟು ದಿವಸಕ್ಕಿದು? ಒಂದ್ ವರ್ಷಕ್ಕೆ 20 ಕ್ವಿಂಟಲ್ ಬೆಳಿತೀನ್ರಿ. 20 ಕ್ವಿಂಟಲ್ ಕೆಂಪು ನವಣೆ ಆಗ್ತದ್ರಿ, ಮತ್ತ 10 ಕ್ವಿಂಟಲ್ ಬಿಳಿ ನವಣೆ ಆಗ್ತದ್ರಿ, ಕರಿ ನವಣಿನೇ ಸ್ವಲ್ಪ ಆಗ್ತದ್ರಿ ಸರ್. ಯಾಕಂದ್ರೆ ಅದು ರುಚಿ ಇರ್ತದ. ಎಷ್ಟು ಬಿನ ಬೆಳೆಸಬೇಕಂದ್ರೆ ಅದು ಗುಬ್ಬಿ ಎಲ್ಲ ತಿಂದು ಖಾಲಿ ಮಾಡ್ತಾವ್ರಿ ನೋಡ್ರಿ ಸರ್. ಅದೇ ಥೋಡೆ ಆಗ್ತದ್ರಿ. ಅದ 1/4 ಕ್ವಿಂಟಲ್ ತನ ಇಷ್ಟೇ ಆಗ್ತದ್ರಿ. ಊದಲ ಕೊರ್ಲಿ ಅವು 2 ಕ್ವಿಂಟಲ್ ಆತಾವ್ರಿ. ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ, ನವಣಿ ಹೆಚ್ಚು ಆಪಳಿಸ್ತೀನಿ ಸರ್. ಅವೊಂದ್ ಸ್ವಲ್ಪ ಒಗರು ಹತ್ತವ್ರಿ, ಅಂದ್ರೆ ಮಕ್ಳ ಬಾಯಿಗೆ ರುಚಿ ಬರಲ್ರಿ. ಊದಲ ಮತ್ತು ಕೊರ್ಲಿ ಒಂದ್ ಸ್ವಲ್ಪ ಒಗರು ಹತ್ತದ್ರಿ ಸರ್. ಅದಕ್ಕಂದು ಅವು ಸ್ವಲ್ಪ ಸ್ವಲ್ಪ ಹೆಚ್ಚು ವಾಪರಿಸ್ತೀನಿ. ಇದು ನವಣಿ ಹೆಚ್ಚು ವಾಪರಿಸ್ತೀನಿ, ಕರಿ ನವಣಿ ಕೆಂಪು ನವಣಿ. ಅಂದ್ರೆ ನೀವು ಬೆಳೆದಿದ್ದೀರಲ್ಲ, ನೀವು ನಂದು ನಾ ಖಾಲಿ ಆತಾವ್ರಿ ಸರ್. ಖಾಲಿ ಆಗ್ತದ. ಇನ್ನು ಮುಂದಿನ ದಿವಸಗಳಲ್ಲಿ ವಿಸ್ತಾರ ಮಾಡಬೇಕು ಅಂತಂದ್ರೆ ನೀವು ಬೇರೆ ಕಡೆಯಿಂದ ಖರೀದಿ ಮಾಡಿ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಬೇಕು. ನಿರ್ಮಾಣ ಮಾಡ್ಬೇಕಾಗಿದ್ರಿ ಸರ್. ಅದನ್ನೇನಾದ್ರೂ ಪ್ಲಾನ್ ಮಾಡಿರಿ, ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಇನ್ನ ಅದೇ ಪ್ಲಾನ್ ಇಲ್ರಿ ಸರ್. ಇನ್ ಸರ್ ಟ್ರೈನಿಂಗ್ ಕೊಟ್ಟಕ್ರೆ ಮುಂದ್ ಪ್ಲಾನ್ ನೋಡ್ರಿ ಸರ್. ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದೀವಿ ಇಲ್ಲಿ ತನಕ ಏನಪ್ಪಾ ಸುಮಾರು ಈಗ 4-5 ವರ್ಷ ಅಂದ್ರೆ ಒಂದ್ 5-10 ವರ್ಷ ಅಂತಂದ್ರೆ ಈಗ ಒಂದ್ ಸ್ವಲ್ಪ ನಾವು ಬದಲಾವಣೆಯನ್ನ ಕಾಣ್ತಾ ಇದ್ವಿ. ಮೊದ್ಲ ಏನು ಜನ ಏನಪ್ಪಾ ಇದು ನವಣಿ ಏನ್ ತಿನ್ನೋದು, ಸಾವಿ ಏನ್ ತಿನ್ನೋದು, ಇದಂತದ್ದು ಅನ್ನುವಂತದೊಂದು ಭಾವನೆ ಅವರಲ್ಲಿ ಇತ್ತು. ಆದ್ರೆ ಈಗ ನೀವು ನೋಡುವಂಗ ಹೆಂಗ್ ಬದಲಾವಣೆ ಆಗ್ಯದ ಜನರ ಮನಸ್ಸಿನೊಳಗ? ನವಣಿ ಬಗ್ಗೆ ಪ್ರೀತಿ ಹೆಚ್ಚಾಗ್ಯದನೋ, ಏನು ಅಕ್ಕಿ ಬಗ್ಗೆ ತಾತ್ಸಾರ ಹೆಚ್ಚಾಗ್ಯದನೋ, ಏನ್ ನಿಮ್ಮ ಅನುಭವ ಅಂತೀರಿ ಸರ್? ಇದು ನವಣಿ ಬಗ್ಗೆ ಪ್ರೀತಿ ಹೆಚ್ಚಾಗ್ಯದ್ರಿ. ಈಗ ಕೆಲ್ಲರೂ ಬಿಡ್ಲಾಕತ್ತಾರ್ರಿ. ಈಗ ಹಲವಾರು ಜಡ್ಡು ಬರ್ಲಾಕತ್ತಾವ್ರಿ. ಎಲ್ಲಿ ಬಿ ದವಾಖಾನಿಗೆ ಹೋದ್ರ ಪೌಷ್ಟಿಕ ಆಹಾರ ತಿನ್ರಿ, ನವಣಿ ತಿನ್ರಿ. ಅವರು ದವಾಖಾನೆಗೂ ಹೇಳಕತ್ತಾರ್ರಿ, ಪಟ್ಟಣ ಶೆಟ್ಟಿ ಸರ್ನು ಹೇಳತಾರ್ರಿ. ಹಿಂಗ ಹಲವಾರು ಕಡೆ ಈಗ ನವಣಿದ ಇದು ಹೆಚ್ಚಾಗ್ಲಿಕತ್ತದ್ರಿ. ಈಗ ನನ್ಗೆ ಹಲವಾರು ದಿನದಲ್ಲಿ ನೀನ್ ನವಣಿ ಮೊಟ್ಟ ಮಾರ್ಕೆಟಿಂಗ್ ಇದೀತಿಲ್ರಿ, ನವಣಿ ಎಕ್ಕದವೇನು? ಈಗ ಎಲ್ಲರೂ ಕೇಳ್ತಾರ್ರಿ ಸರ್. ಎಂದಿಗೂ ಕೊರೋನಾ ಜಡ್ಡು ಬಂದ ಹೋದಾನ ಹಿಡಿದು ಅಂತ ಎಲ್ಲಾರು ಹಳ್ಳಿ ಇದು ನಮ್ ಹಿಂದಿನ ಹಿರಿಯರ ಪದಾರ್ಥ ತಿನ್ಬೇಕು, ಭಾವನೆ ಬಂದ ನೋಡ್ರಿ ಸರ್. ಈಗ ಕಳ್ಕೊಂಡದ್ದು ನಾವು ಹುಡುಕಾಡ್ತಿಲ್ಲಾಕತ್ತಿದೇವ್ರಿ. ಅಂದ್ರ ಈಗ ಮತ್ತೆ ಆರೋಗ್ಯವನ್ನ ಪಡೆಯುವಂತಹ ಒಂದು ನಿಟ್ಟಿನೊಳಗೆ ನಾವು ಕೆಲಸ ಮಾಡಬಹುದು. ಈ ಒಂದು ನವಣಿಯಾಗ್ಲಿ ಸಿರಿಧಾನ್ಯಗಳನ್ನ ಬೆಳೆಸಿ ಅದನ್ನ ನಮ್ಮ ಆರೋಗ್ಯ ಸಲುವಾಗಿ ನಾವು ಉಪಯೋಗ ಮಾಡ್ಕೊಳ್ಬಹುದು ಮುಂದಿನ ದಿವಸಗಳಲ್ಲಿ ಅಂತ. ಈಗ ನೀವು ಹಳ್ಳಿ ಒಳಗ ಈ ಒಂದು ಸಾಧನೆ ಮಾಡಿ ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದೀರಿ ಅಂತ ಹೇಳಿ ನಮಗೆ ಅನಿಸ್ತದೆ. ಯಾಕಪ್ಪ ಅಂತಾರೆ, ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದ್ದೀರಿ, ಜನರಿಂದ ಬೇಡಿಕೆ ಅದ ನಿಮ್ಮ ಒಂದು ತಿಂಡಿ ತಿನಿಸುಗಳ ಸಲುವಾಗಿ ಬೇಡಿಕೆ ಅದ್ರಿ ಸರ್. ಬೇರೆ ಹೆಣ್ಮಕ್ಳು ನಿಮ್ಮ ಏನು ಊರೊಳಗಿರಬಹುದು ಅಥವಾ ನಿಮಗೆ ಸಂಪರ್ಕಕ್ಕೆ ಬಂದಂತಹ ಹೆಣ್ಮಕ್ಳು ನಿಮ್ಮದನ್ನೇ ಉದಾಹರಣೆಯಾಗಿ ತಗೊಂಡು ಅವರು ಕೂಡ ಇಂತಹ ಒಂದು ಕೆಲಸ ನಾವು ಮಾಡೋಣಪ್ಪ ಅಂತ ಹೇಳಿ ಏನಾದ್ರೂ ಮುಂದೆ ಬಂದು ಅವರು ಮಾಡ್ತಾ ಇದ್ದಾರೆ? ಮಾಡ್ತಾರ್ರಿ ಸರ್. ಹಿರೇಬೇನ್ರು ಹೆಣ್ಮಕ್ಳು ಮೊನ್ನೆ ನಾ ಇಲ್ಲಿ ಊರ ಫಂಕ್ಷನ್ ಮಾಡಿದ್ರಿ, ದೊಡ್ಡ ಫಂಕ್ಷನ್ ಅಂದ್ರೆ ಎಲ್ಲಾ ಅದೇ ಊಟ ಕೊಟ್ಟು ಎಲ್ಲರಿಗೆ ಒಟ್ಟು ಸಿರಿಧಾನ್ಯ ಊಟ ಕೊಟ್ಟು ಅವ್ರಿಗೆ ಒಟ್ಟು ತಿಳಿಪಡಿಸಬೇಕು, ಎಲ್ಲರೂ ಊಟ ಮಾಡಿ ಹೋಗ್ಲಿ ಮಾಡಿನೂ ಉಳ್ಳೆ ಅಂತೇಳಿ ಒಂದ್ ದೊಡ್ಡ ಫಂಕ್ಷನ್ ಮಾಡಿನ್ರಿ ಸರ್. ಸರ್ ಅದಕ್ಕೆ ಬಂದಿದ್ರು. ಊಟದೊಳಗೆ ಏನೇನ್ ಇರ್ತದೆ? ಒಟ್ಟು ನೀವು ಏನೇನ್ ತಿಂಡಿ ತಿನಿಸು ಮಾಡ್ತಾ ಇದ್ರಿ ಹೇಳ್ರಿ? ಸುರುವಿನ ಹಿಡಿದು ಅಂದ್ರೆ ಮೊಸರನ್ನ ಆತದ್ರಿ ಸರ್, ಅದ್ರದ್ದು ಹುಗ್ಗಿ ಆತದ್ರಿ, ಅದ್ರದ್ದು ಹುಗ್ಗಿ ಮೊಸರನ್ರಿ, ಮತ್ತ ಕರದಂಟ ಆತದ್ರಿ ಸರ್, ಚಕ್ಲಿ ಆತದ್ರಿ, ಮತ್ತ ಪೇಡ ಆತದ್ರಿ, ಉಂಡೆ ಆತದ, ಕಾರ್ಚಿಕೆ ಆತದ, ಮಾದಲೆ ಆತದ, ಹಪ್ಪಳ ಹ್ಞೂರಿ, ಹಪ್ಪಳ, ಸಂಡಿಗ್ರಿ, ಚಜ್ಜಿ, ಇದ್ರೊಳಗ್ ಮಿಕ್ಸ್ ಮಾಡ್ತೀನಿ. ಈಗ 2 ಸಲಿ ಚಜ್ಜಿ ಹಾಕದಲ್ರಿ ಸರ್, 1 ಸಲಿಗೆ ನವಣಿ ಹಾಕಿ ಬೀಸ್ತೀನಿ. ಜ್ವಾಳದೊಳಗ 2 ಸಲಿ ಜ್ವಾಳ ಹಾಕದಂದ್ರೆ 1 ಸಲಿಗೆ ನವಣಿ ಹಾಕ್ತೀನಿ. ಮತ್ತ ಹಪ್ಪಳ ಮಾಡ್ತೀನಿ, ಸಂಡಿಗೆ ಮಾಡ್ತೀನಿ, ಕುರುಡಿಗೆ ಮಾಡ್ತೀನಿ. ಇವ್ ಹಲವಾರು ನೋಡ್ರಿ ನಾ ಪದಾರ್ಥ ಮಾದಲ್ರಿ. ಈ ಸದ್ ನಾವ್ ಮಾದಲಿ ಮಾಡಿದ್ರೆ ಗೋಧಿದೇ ಮಾಡ್ತೇವಲ್ರಿ ಸರ್, ನಾ ಗೋಧಿದ್ ಮಾಡಲ್ರಿ. ಗೋಧಿ ಏನ್ ಮಾಡ್ತೀನಿ, ಗೋಧಿ 1 ಕೆಜಿ, ನವಣಿ 1 ಕೆಜಿ, 2 ಸಮ ತೋತೀನಿ. ಸಮ ತಗೊಂಡು ಸ್ವಲ್ಪ ಬೆಚ್ಚ ಮಾಡಿ ಹುರಿದು ಮಾದಲಿ ಮಾಡ್ತೀನಿ. ಕರದಂಟ ಮಾಡ್ತೀನಿ, ಹ್ಯಾಂಗಿ ನಾವು ಪುಟಾಣಿದ ಕರದಂಟ ಮಾಡ್ತಾರಲ್ರಿ, ನವಣಿದೇನ್ ನಾ ಕರದಂಟ ಮಾಡ್ತೀನಿ. ಪೇಡ ಮಾಡ್ತೀನಿ, ಉಂಡಿ ಮಾಡ್ತೀನಿ, ಕಾರ್ಚಿಕಾಯಿ ಮಾಡ್ತೀನಿ, ಹೋಳಿಗೆ ಮಾಡ್ತೀನಿ, ಹಲವಾರು ಅದರಲ್ಲೇ ಪದಾರ್ಥ ಮಾಡ್ತೀನಿ ನೋಡ್ರಿ. ರೊಟ್ಟಿ ಅಂತೂ ಸಾಮಾನ್ಯವಾಗಿ ನಾವು ನೋಡ್ತೀವಿ, ರೊಟ್ಟಿ ಆಯ್ತು, ಆಮೇಲೆ ಜ್ವಾಳದ ಕಟ್ಟಿ ರೊಟ್ಟಿ ಆಯ್ತು. ಅದ್ರ ನಾ ಮಿಕ್ಸ್ ಮಾಡಿ ಮಾಡ್ಲಿಕ್ಕತ್ತೀನಿ ಸರ್. ರೊಟ್ಟಿಗಳನ್ನ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀರಿ? ಹ್ಮ್, ಹಂಗೆ ಮಾಡಲ್ರಿ ಸರ್, ನಾ ಮಿಕ್ಸ್ ಮಾಡೇ ಮಾಡ್ತೀನಿ. ಏನೇನ್ ಮಿಕ್ಸ್ ಮಾಡ್ತೀರಿ ರೊಟ್ಟಿಯೊಳಗ? ರೊಟ್ಟಿಯೊಳಗ ಈಗ 2 ಸೊಲಿಗೆ ನವಣಿ ಹಾಕ್ತೀನಿ, 2 ಸೊಲಿಗೆ ನವಣಿ ಹಾಕದಂತ್ರ 6 ಸೊಲಿ ಜ್ವಾಳ ಹಾಕಿರ್ತೀನಿ. ಈ ಸದ 2 ಸೊಲಿಗೆ ಚಜ್ಜಿ ಹಾಕದಂದ್ರ 2 ಸೊಲಿಗೆ ನವಣಿ ಹಾಕಿರ್ತೀನಿ. ಹಿಂಗ 2 ಸಮ ಭಾಗಕ್ಕಿಂತ ಇದು ನವಣಿ ಒಂದರ ಬಿರುಸಿರ್ತದ, ಮೂಸಿರ್ತದೆ, ಒಂದ್ ಸ್ವಲ್ಪ ಕಡಿಮೆ ಹಾಕಿ ಚಜ್ಜಿ ಹೆಚ್ಚಾಕಿ ಬಾಯಿಗೆ ಸ್ವೀಟ್ ಬರ್ಬೇಕಲ್ರಿ. ಬರೀ ಅದ್ರದ್ದೇ ಅಂದ್ರ ನವಣಿದಂದ್ರು ಮಕ್ಳು ತಿನ್ನಲ್ಲ. ಈಸ್ ದಿನ ಪಾನಿಪುರಿ ತಿಂದಿರ್ತಾರಲ್ರಿ, ಈಗ ಅದ್ರದ್ದು ಬಿಡಿಸ್ಬೇಕಾಗ್ಯದ ನಾವ್ ಹ್ಯಾಂಗಾರೆ ಮಾಡಿ. ಹಿಂಗಾಗಿ ನಾ ಅದಕ್ಕೆ ಪಾನಿಪುರಿ ಮಾಡಕ್ ಬರಂಗಿಲ್ಲ, ಬಹಳ ಕಟಿ ಆಗ್ತದ್ರಿ ಸರ್. ಅದಕ್ಕೆ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಬೇಕಲ್ಲ, ಏನಾದ್ರೂ ಹಂಗ ಪ್ರಯೋಗ ಮಾಡಬಹುದಾ? ಮಾಡ್ಲಿಕ್ಕತ್ತೀನ್ರಿ ಸರ್. ಅಂದ್ರೂ ಬಹಳ ಬಿರುಸಾಗ್ತದ್ರಿ ಅದು, ನವಣಿ ಬಿರುಸಿರ್ತದೆ ಸರ್. ತೀರಾ ಬಹಳ ಕಟ್ಟಂದ ಹಲ್ಲಾಗ ಬಹಳ ಕಟ್ಟಲ್ಲಾಕತ್ತಾರೆ. ಅದು ಪಾನಿಪುರಿ ಬರೋದ್ರೆ ಶ್ಯಾಂಗಿ ಬರ್ತದ್ರಿ. ಈಗ ಮ್ಯಾಗಿ ಮಾಡ್ತೇವಲ್ರಿ ಸರ್, ಮ್ಯಾಗಿ ಹೆಂಗ್ ನಾ ಶೇಂಗಿ ಮಾಡಿಸ್ತೀನ್ರಿ, ಈಗ ಶೇಂಗಿ ಮಾಡಿಸ್ ಮ್ಯಾಗಿ ಮಾಡ್ತೀನ್ರಿ, ಇಟ್ಟೆಲ್ಲ ಪದಾರ್ಥ ಮಾಡ್ತೀನಿ ನೋಡ್ರಿ. ಅಷ್ಟು ಮಾಡಿನೂ ಬಿಟ್ಟಿಲ್ರಿ, ಎಲ್ಲಾರು ತಿನ್ ಎಲ್ಲಾರು ಚಲೋ ಅದತ್ ಹೇಳ ನಾನು ಹಂಗೆ ಎಲ್ಲಾರಿಗೆ ಹಂಗೆ ಮಾಡಿ ಮಾಡಿನೂ ಕೊಡ್ತೀನ್ರಿ ಹೇಳಣ. ಅಡ್ಡಿಲ್ಲ. ಈಗ ಆರ್ಡರ್ ಏನಾದ್ರೂ ನೀವು ಬರ್ತಾ ಇದ್ದಾವ, ಒಂದು ವಿಶೇಷ ಸಂದರ್ಭ, ಒಂದು ಹಬ್ಬ ಇರಬಹುದು, ಹುಣ್ಣಿವೆ ಇರಬಹುದು, ಅಥವಾ ಮನೆಯೊಳಗೆ ಏನಾದ್ರು ಫಂಕ್ಷನ್ ಇರಬಹುದು, ಇಲ್ಲ ನಮ್ಮ ಜನರಿಗೆ ನಮ್ಮ ಎಲ್ಲಾ ಸ್ನೇಹಿತರಿಗೆ ಈ ನವಣಿ ಊಟ ಮಾಡಿಸೋಣ ಅಥವಾ ಸಿರಿಧಾನ್ಯಗಳ ಊಟ ಮಾಡಿಸೋಣ ಅಂತ ಹೇಳಿ ಅನ್ನೋರು ನಿಮ್ ಕಡೆ ಬಂದು ಆರ್ಡರ್ ಕೊಟ್ಟು ತಗೊಂಡು ಹೋಗುವಂತದ್ದು ಏನಾದ್ರು ಅದನ್ನ ತಗೊಂಡ್ ಹೋಗ್ತಾರಲ್ರಿ, ಎಲ್ಲ ಸಾಮಾನ್ ತಗೊಂಡ್ ಹೋಗ್ತಾರ್ರಿ ಸರ್. ಈಗ ಆರ್ಡರ್ ಕೊಡ್ತಾರೆ, ಆರ್ಡರ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಟ್ಟು ಹಚ್ಚಬಿಡ್ತೇನ್ರಿ ಸರ್. ನಿಮ್ದು ಶಿಕ್ಷಣ ಎಲ್ಲಿ ತನಕ ಆಗಿದೆ? ಎಲ್ಲಿ ತನಕ? ನಂದು ಒಂದ್ 5ನೇತಿ ಆಗ್ಯದ್ರಿ ಸರ್ ಶಿಕ್ಷಣ. 5ನೇತಿ? ಮುಂದೆ ಓದ್ಲಿಲ್ಲ? ಮುಂದೆ ನಮ್ ತಾಯವ್ರಿಗೆ ಆರಾಮ್ ತಪ್ಪ್ರಿ, ಹಳ್ಳಿ ಒಳಗಿದ್ದೇವ್ರಿ ಬಹಳ ದೂರ ಸಾಲಿ. ನಮ್ ತಾಯವ್ರು ತಂದಿಲ್ ಬಿ ಹಳ್ಳಿ ದವಾಖಾನೆಗೆ ಹಾಕೋರು, ಹಿಂಗ ಅನಿವಾರ್ಯಕ್ಕಾಗಿ ನಮ್ ಪಪ್ಪ ಸಾಲಿ ಕಲಿಸಲ್ರಿ. ನಿಮ್ಮ ಜೊತೆಗೆ ನಿಮ್ಮ ಅಣ್ಣ ತಮ್ಮಂದ್ರು? ಅವ್ರೆಲ್ಲ ಸಣ್ಣವ್ರದಾರಿ, ನಾವ್ 4 ಜನ ಹೆಣ್ಮಕ್ಳ್ರಿ, ನಮ್ಗ ಇಬ್ರು ಅಣ್ಣ ತಮ್ಮರದಾರ. ಅವ್ರು ಸಾಲಿ ಕಲ್ತರ? ಹಾ, ಅವ್ರು ಸಾಲಿ ಕಲ್ತಾರ. ಅವ್ರು ಸಾಲಿ ಕಲ್ತರು, ನೀವ್ಯಾ ಕಲೀಲಿಲ್ಲ? ನನಗದೇ ಅನಿವಾರ್ಯಕ್ಕೆ ನಾನೇ ಮನೆಯ ದೊಡ್ಡ ಅಕ್ಕಿರಿ ಸರ್, ನಾನೇ ದೊಡ್ಡ ಮಗಳು. ನಮ್ಮ ಅಮ್ಮಿಗೆ ಆರಾಮಾಗ ಅವ್ರಿಗೆ ರೊಟ್ಟಿ ಮಾಡಕ್ ಏನು ಯಾರಿಗಿದು ಆಗಿಲ್ಲಲ್ರಿ, ನಮ್ಮ ಮನೆಯೊಳಗ ಅಲ್ಲೇ ಉಳ್ಕೊಂಡು ನನ್ ಬಿಡಿಸದ್ರಿ ಸಾಲಿ. ಅಟ್ಟೆ 5ನೇತಿಗೆ ನಮ್ಮ ಊರಾಗ ಅಟ್ಟೆ ಸ್ಕೂಲ್ ಇತ್ತು, ಹೋಗಿ ನನ್ ಮುಂದ್ ಹಾಕ್ಲಿಲ್ರಿ. ಅದ್ ಹಳ್ಳಿ ಹೂವ ಶಿಗಣಾಪುರ ಇತ್ತು ಅವ್ರ ಮನೆ, ಅದ್ರೊತ್ತಿ ಮನೆಗೆ ಒಳಗೆ ಕೊಟ್ಟಾರ್ರಿ. ಅದ್ರ ರೈತರ ಮನೆನೇ ರೀ, ಇಲ್ಲಿ ರೈತರ ಮನೆ. ಇಲ್ಲಿ ನಾವ್ ಹೊಲಕ್ಕದ್ ಹೋತಿತ್ತಿಲ್ರಿ ಮೊದಲ, ಒಳಗ ಕುತ್ ಕುತ್ತು ಏನ್ ಮಾಡೋದು, ನಾನು ಒಂದ್ ಏನಾರ ಸಾಧನೆ ಮಾಡ್ಬೇಕು, ಮುಂದ್ ಬರ್ಬೇಕು ಹೇಳಿ ಅಂದ್ರೆ ನಾ ಹಂಗೆ ಹೋಗೋಣ. ಇದು ಹೈನುಗಾರಿಕೆ ಮಾಡ್ತಿದ್ರಿ, ಹೈನುಗಾರಿಕೆ ಜೊತೆ ಜೊತೆ ಇದನ್ನು ಮಾಡಿ ನಿನ್ಗ ಇದು ಅದತ್ ಹೇಳಿ ನಮ್ಮ ಪಟ್ಟಣ ಶೆಟ್ಟರ್ ಸಂತನ. ನಮ್ ಎಲ್ಲಾ ಫ್ಯಾಮಿಲಿದು ಯಾರ್ದು ಡಿಲಿವರಿ ಇದ್ರ ನಮ್ಮ ಮನೆಗೆ ನೋಡ್, ನಾನ್ ನಾರ್ಮಲ್ ಇದ್ರ ನಾರ್ಮಲ್ ಆತ ಹೇಳ್ತೀನಿ. ಸೆದ್ರಿನ ಅದ ನಡಿ ಚೌಧರಿ ಬೈ ದವಾಖಾನಿಗೆ ಹೇಳಿ ಅಂದ್ ಇಲ್ಲಿ ತಂದು ನಾ ಸೆದ್ರಿನ ಮಾಡಿಸ್ಕೊಂಡೆ ಹೋಗ್ತೀನಿ. ಎಲ್ಲಾ ಅನುಭವದಿಂದ ಕಲ್ತಿದ್ದೀನಿ. ಹಾ, ಅನುಭವದಿಂದೇ ರೀ ಸರ್. ಈಗ ಇವ ಆಶಾ ಕಾರ್ಯಕರ್ತರು ಬಂದಾರ, ಈಗ ನಮ್ಮ ಮನೆ ಒಳಗಿನೂ ಎಲ್ಲಾರು ದೊಡ್ಡವರಾಗ್ಯಾರ್ರಿ, ಮೊಮ್ಮಕ್ಳು, ನೆಗಣಿ ಮಕ್ಳು. ನನ್ನ ಮಕ್ಳಿಗೆ ನಾ ಮದಿವಿಲ್ರಿ, ನಾನೇ ಸಣ್ಣಕ್ರಿ. ನಾವು ಇಲ್ಲಿ ಗಂಡನ ಮನೆ 4 ಜನ ಅಣ್ತಮ್ಮರದಾರ್ರಿ, ನಮ್ಮ 4 ಸಣ್ಣವರು. ಅವ್ರದ್ದು ಈ ಕಡೆ ನಾನ್ ತಮ್ಮನ ಹೆಂಡ್ರಿ, ಇವ್ರದ್ದೆಲ್ಲಾರ್ದು ನಾನೇ ಇದು ಮಾಡೋದು. ನೀವೇ ಮಾಡ್ತೀರಿ? ಮಕ್ಕಳು ಏನು ಓದ್ತಾ ಇದ್ದಾರೆ? ದೊಡ್ಡವ ಬಿಕಾಂ ಮಾಡ್ಯಾನ್ರಿ ಸರ್, ಬಿಕಾಂ ಮಾಡಿ ಒಂದ್ 2 ವರ್ಷ ಕೋಚಿಂಗ್ ಮಾಡಿ ಸಿದ್ದಿಸಿರಿ ಬ್ಯಾಂಕ್ ನಾಗ ಹೊಂಟಾನ್ರಿ ಒಬ್ಬ. ಈಗ 2ನೇದವ ಡಿಪ್ಲೊಮ್ ಇಂಜಿನಿಯರಿಂಗ್ ಮಾಡ್ಯಾನ್ರಿ ಅವ ಇದ್ರ ಒಂದ್ ಔಷಧ ಅಂಗಡಿ ಇಟ್ಟಾನ್ರಿ ಇಲ್ಲಿ ನಮ್ಮ ತವ್ರ ಮನೆಗೆ ಶಿಗಣಾಪುರದಾಗ. ಸಣ್ಣವ ಬಿಕಾಂ ಅದಾನ್ರಿ ಇಲ್ಲಿ ವಿಜಯಪುರಕ್ಕೆ ಇರ್ತಾನ್ರಿ. 3 ಜನ ಗಂಡಸ್ ಮಕ್ಕಳ್ರಿ ಸರ್ ನನ್ಗ. ಈಗ ಇಷ್ಟೆಲ್ಲಾ ಈ ಒಂದು ಸಿರಿಧಾನ್ಯಗಳನ್ನ ಏನು ಸಂಸ್ಕರಣೆ ಮಾಡಿ ತಿನಿಸುಗಳನ್ನು ತಯಾರು ಮಾಡುವಂತದ್ದೇನು ಉದ್ಯೋಗ ತಾವು ಮಾಡ್ತಾ ಇದ್ರಿ, ಇದನ್ನ ಗಮನಕ್ಕೆ ತಗೊಂಡ್ ಬಂದು ನಿಮಗೆ ಪ್ರಶಸ್ತಿ ಪುರಸ್ಕಾರ ಕೊಡುವಂತ ಒಂದು ಕೆಲಸ ಏನಾದ್ರೂ ಆಗ್ಯದ ಅಂತೀರಿ? ಹ್ಮ್, ಆಗ್ಯದಲ್ರಿ ಸರ್. ವಿಜಯಪುರ ಹಿಟ್ನಾಳಿ ಫಾರ್ಮ್ದಾಗನು ಅಲ್ಲಿನೂ ಒಂದು ಮೀಟಿಂಗ್ ದಾಗ ಇದಿರ್ತದಲ್ರಿ ಸರ್, ಅಲ್ಲಿನೂ ಒಯ್ದಿನ್ರಿ ನಾ ಇವ ಒಟ್ಟು ತಿನಿಸುಗಳು. ಮತ್ತಿಲ್ಲಿ ಕೃಷಿ ಮೇಳಕ್ಕ ಇಲ್ಲಿ ತಂದಿನ್ರಿ, ಧಾರವಾಡ ಕೃಷಿ ಮೇಳಕ್ಕೆ ಒಯ್ದಿದೇವ್ರಿ, ವಿಜಯಪುರ ಕೃಷಿ ಮೇಳಕ್ಕೆ ಒಯ್ದಿದೇವ್ರಿ. ಮತ್ತೆ ಎಲ್ಲಿ ಕೃಷಿ ಮೇಳ ಇರ್ತಾವ ಅಲ್ಲಿ ಸರ್ ಹೇಳ್ತಾರ್ರಿ, ನಾ ಎಲ್ಲ ತಿನಿಸಿ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋತೀನ್ರಿ. ಹೋಗಿ ಅವ್ರಿಗೆಲ್ಲ ಫೋನ್ ನಂಬರ್ ತಗೊಂಡ್ ಹೋತೀನಿ, ಹೋಗೋಣ. ಅವರು ನನಗ್ ಫೋನ್ ಹಚ್ಚಿ ಇಟ್ಬೇಕಾ ಆರ್ಡರ್ ಕೊಡ್ತಾರ, ಅಲ್ಲಿ ಎಲ್ಲರಿಗೆ ತೋರಿಸೋದು, ನೀವು ತಿನ್ರಿ ಅಂತ ಹೇಳೋದು ಮಾಡ್ತೀನ್ರಿ. ಕೃಷಿ ಮೇಳಕ್ಕ ಕೃಷಿ ಮೇಳಕ್ಕೂ ಒಯ್ದೀನ್ರಿ. ಈಗ ನಿಮಗ ಪ್ರಶಸ್ತಿ ಪುರಸ್ಕಾರ ಬಂದಾವ, ಬಂದಿದ್ರ ಒಂದ್ ಸ್ವಲ್ಪ ಏನ್ ಬಂದಾವ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಹ್ಮ್ ಸರ್, ಪ್ರಶಸ್ತಿ ಬಂದವ್ರಿ. ಇಂಡಿ ತಾಲೂಕ್ ಮಟ್ಟದ್ದು ಒಂದ್ ಪ್ರಶಸ್ತಿ ಬಂದದ್ರಿ ಸರ್, ಜಿಲ್ಲಾ ಮಟ್ಟದ್ದು ಒಂದ್ ಪ್ರಶಸ್ತಿ ಬಂದದ್ರಿ, ಮತ್ತ ಸೂಪರ್ ಸ್ಟಾರ್ ರೈತ ಮೇಳ ಅಂತೇಳಿ ಅದು ವಿಜಯ ಕರ್ನಾಟಕದವ್ರು ಅವ್ರೊಂದ್ ಪ್ರಶಸ್ತಿ ಕೊಟ್ಟಾರ ಸರ್. ಕನ್ನಡ ಸಾಹಿತ್ಯ ಸಮ್ಮೇಳನದಾಗನು ಪ್ರಶಸ್ತಿ ಕೊಟ್ಟಾರಿ ಸರ್. ಹಿಂಗ ಹಲವಾರು ಕಡೆ ನಾನು ಪ್ರಶಸ್ತಿ ಕೊಟ್ಟಾರ, ತಮಗೆ ಗೌರವಗಳು ದಕ್ಕಿದ್ದಾವ. ಹಾ, ಗೌರವಗಳನ್ನು ಕೊಟ್ಟಾರ್ರಿ. ಮತ್ ನಮ್ಮ ತಳಕ ಚೋರ್ಗಿಗೆ ಬಂದು ಗೆಳೆಯರ್ ಬಳಗ ಅಂತೇಳಿ ಇಂಡಿ ಸಂಸ್ಥಾದವ್ರು ಒಂದ್ 10 ಜನ ಬರ್ತೇವ ಮಾತು ಫೋನ್ ಹಚ್ಚದ್ರಿ. ಅವ್ರೇನ್ ಡಾಕ್ಟರ್ ಇದ್ರತ್ರಿ ಸರ್, ಬರ್ತೇವ ನಿಮ್ ಗೌರವ ಸಲ್ಲಿಸ್ತೇವ, ನಿಮ್ ಪ್ರಶಸ್ತಿ ಸಕ್ಕದ ನನ್ನ 10 ಜನಕ್ಕ ನನ್ನ ಸಿರಿಧಾನ್ಯದ ಊಟ ಮಾಡಿಸಿದ್ರಿ, ಇಲ್ಲಿ ತನ ಬರ್ತಾರ ಅಂತೇಳಿ ಅವ್ರು ಬಂದು ನನಗ ಊರಿಗೆ ಬಂದು ಪ್ರಶಸ್ತಿ ಕೊಟ್ಟು ಗೌರವ ಕೊಟ್ಟು ಹೋಗ್ಯಾರ ನೋಡ್ರಿ ಸರ್. ಭಾರತಿ ಮೇಡದಾರ್ ಅವ್ರೆ, ಈಗ ಯಾರಾದ್ರೂ ತಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೋಬೇಕು, ತಮ್ಮ ಬಗ್ಗೆ ಇನ್ನಷ್ಟು ಕೇಳಬೇಕು ಅಂತಂದ್ರ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಹ್ಮ್, ಕೊಡ್ತೀನಲ್ರಿ ಸರ್. ಹೇಳ್ರಿ. 9845657 ಆತ್ಮೀಯರೇ, ಈಗ ಏನು ಭಾರತಿ ಅಶೋಕ್ ಮೇಡೆದಾರ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9875765407 ಈ ನಂಬರ್ ನ ತಾವು ಸಂಪರ್ಕ ಮಾಡಿ ಅವರ ಅನುಭವಗಳನ್ನು ಕೇಳಬಹುದು. ಮತ್ತೆ ಅವರ ಯಶೋಗಾಥೆಯಿಂದ ನಿಮಗೆ ಸಾಕಷ್ಟು ಪಾಠಗಳು ಸಿಗ್ತಾವ, ಆ ಪಾಠಗಳನ್ನು ಕಲಿತು ನೀವು ಕೂಡ ಜೀವನದೊಳಗ ಮುಂದೆ ಬರುವಂತಹ ಒಂದು ಸಾಧನೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರದ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದೊಳಗ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗ ಮಿತ್ರರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಭಾರತಿ ಅಶೋಕ್ ಮೆಡೆದಾರ್ ಅವರೇ, ತಮಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಈ ಸಿರಿಧಾನ್ಯದ ಏನು ಒಂದು ಉದ್ಯಮ ಇದೆ, ಈ ಸಿರಿಧಾನ್ಯದ ಉದ್ಯಮದಿಂದ ನಿಮ್ಮ ಜೀವನದೊಳಗೆ ಒಂದು ಸಿರಿ ಬಂದ ಅಂತ ಹೇಳಿ, ನಮಗೆ ಸಿರಿ ಬಂದದ ಅಂತಹ ಒಂದು ಸಿರಿ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಲಿ, ಮತ್ತೆ ಬೇರೆಯವರಿಗೂ ಕೂಡ ಇದು ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಅವರು ಕೂಡ ಜೀವನದೊಳಗೆ ಮುಂದೆ ಬರುವಂತಹ ಒಂದು ಕೆಲಸ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ತಾವು ಬಂದು ನಮ್ಮ ಎಲ್ಲ ರೈತ ಮಿತ್ರರು ಆಮೇಲೆ ರೈತ ಮಹಿಳೆಯರ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಗ್ರಹ ಉಪಯೋಗವನ್ನು ಅಭಿವೃದ್ಧಿಪಡಿಸಿದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಚೋಗಿ ಗ್ರಾಮದ ಭಾರತಿ ಅಶೋಕ್ ಮೆಡೆಗಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ. ಕೆಲಸವ ಉಳಿಸಲು ಬೇಕು ಸರಳ ಸಲಕರಣೆ, ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ, ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ, ತಪ್ಪಿಸಲಾತನ ಜಾಗರಣೆ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: 5 ಗ್ಯಾರಂಟಿ ಯೋಜನೆ ಪ್ರಸಕ್ತ ಹಣಕಾಸು ವರ್ಷದಿಂದ ಅನುಷ್ಠಾನ, ಕರ್ನಾಟಕ ಸರ್ಕಾರದ ತೀರ್ಮಾನ. 2,000 ರೂಪಾಯಿ ಸಹಾಯಧನದ ಜೊತೆ ವಿವಿಧ ಪಿಂಚಣಿ ಸೌಲಭ್ಯ ಮುಂದುವರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ಪ್ರಗತಿಯಲ್ಲಿ ರೈತರ ಪಾತ್ರ ಅನನ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸುರಿನೇಮ್, ಸರ್ಬಿಯಾ ದೇಶಗಳಿಗೆ ಇದೇ 4ರಿಂದ ರಾಷ್ಟಪತಿ ಪ್ರವಾಸ. ವಾರ್ತೆಗಳ ವಿವರ: ಕರ್ನಾಟಕ ರಾಜ್ಯ ಸರ್ಕಾರ ಪ್ರಸಕ್ತ ಆರ್ಥಿಕ ವರ್ಷದಲ್ಲೇ ಘೋಷಣೆ ಮಾಡಿದ್ದ ಎಲ್ಲಾ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲು ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, 5 ಗ್ಯಾರಂಟಿ ಯೋಜನೆಗಳ ಕುರಿತು ವಿಸ್ತೃತ ಮಾಹಿತಿ ನೀಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಸುದೀರ್ಘ ಸಮಾಲೋಚನೆ ನಡೆಸಲಾಗಿದೆ, ಯಾವುದೇ ಜಾತಿ ಧರ್ಮ ಭೇದಭಾವವಿಲ್ಲದೆ ಎಲ್ಲರಿಗೂ ಸರ್ಕಾರದ ಸೌಲಭ್ಯಗಳನ್ನು ಈ ಆರ್ಥಿಕ ವರ್ಷದಲ್ಲೇ ಜಾರಿ ಮಾಡುತ್ತೇವೆ, ಕೆಲವು ತಾಂತ್ರಿಕ ಸಮಸ್ಯೆ ಇರುವುದರಿಂದ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಿ ನಂತರದ ಪ್ರಕ್ರಿಯೆಗಳನ್ನು ನಡೆಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ. ಗೃಹಜ್ಯೋತಿ ಯೋಜನೆಯಡಿ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲಾಗುವುದು. ಯಾರು ಎಷ್ಟು ವಿದ್ಯುತ್ ಬಳಸುತ್ತಾರೆ ಎನ್ನುವ 12 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧರಿಸಿ ಅದರ ಮೇಲೆ ಕನಿಷ್ಠ ಶೇಕಡಾ 10%ರವರೆಗಿನ ವಿದ್ಯುತ್ ಉಚಿತವಾಗಿದೆ. ಈ ಯೋಜನೆ ಆಗಸ್ಟ್ನಿಂದ ಜಾರಿಯಾಗಲಿದೆ. ಜುಲೈ ತಿಂಗಳ ತನಕ ಬಾಕಿ ಉಳಿಸಿಕೊಂಡಿರುವ ವಿದ್ಯುತ್ ಬಾಕಿಯನ್ನು ಫಲಾನುಭವಿಗಳು ಕಟ್ಟಬೇಕು, ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಸೃಷ್ಟಿಸಬಾರದು ಎಂದು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಒಡತಿಗೆ ಮಾಸಿಕ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 15ರಿಂದ ಜಾರಿಗೆ ಬರಲಿದೆ. ಮನೆಯಲ್ಲಿ ಯಾರು ಮುಖ್ಯಸ್ಥರಿರುತ್ತಾರೋ ಆ ಮಹಿಳೆ ಈ ಯೋಜನೆಯ ಫಲಾನುಭವಿ ಆಗಿರುತ್ತಾರೆ. ಈ ಯೋಜನೆಗಾಗಿ ಜೂನ್ 15ರಿಂದ ಜುಲೈ 15ರೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಬ್ಯಾಂಕ್ ಖಾತೆ ಆಧಾರ್ ಸಂಖ್ಯೆಯ ವಿಲೀನ ಪ್ರಕ್ರಿಯೆ ಆಗದರೆ ಅವರಿಗೆ ಮೀಸಲಿರಿಸಿದ ಆಸನಗಳಲ್ಲಿ ಗಂಡಸರು ಕುಳಿತು ಪ್ರಯಾಣಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ಯುವನಿಧಿ ಯೋಜನೆಯಡಿ 2022-23ರಲ್ಲಿ ತೇರ್ಗಡೆ ಹೊಂದಿದ ವೃತ್ತಿ ಶಿಕ್ಷಣವೂ ಸೇರಿ ಎಲ್ಲಾ ಪದವೀಧರರು ನೋಂದಣಿ ಮಾಡಿಕೊಂಡ ದಿನದಿಂದ 24 ತಿಂಗಳವರೆಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಾಗೂ ಡಿಪ್ಲೊಮೊ ಪಡೆದವರಿಗೆ ಮಾಸಿಕ 1,500 ರೂಪಾಯಿ ನೀಡಲಾಗುವುದು. 2 ವರ್ಷದೊಳಗೆ ಉದ್ಯೋಗ ಪಡೆದ ಬಗ್ಗೆ ಘೋಷಣೆ ಮಾಡಿಕೊಳ್ಳಬೇಕು. ಯುವಕ ಯುವತಿಯರು ಮತ್ತು ತೃತೀಯ ಲಿಂಗಗಳಿಗೂ ಈ ಯೋಜನೆ ಅನ್ವಯ. ಇದರ ಲಾಭ ಪಡೆಯಲು ಫಲಾನುಭವಿಗಳು ಅರ್ಜಿ ಸಲ್ಲಿಸಬೇಕು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದ ಪ್ರಗತಿಯಲ್ಲಿ ರೈತರು ಬೆವರು ಮತ್ತು ಶ್ರಮ ದೊಡ್ಡ ಪಾತ್ರ ವಹಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಹಾರ ಭದ್ರತೆ ನೀಡುವ ವಿಷಯದಲ್ಲಿ ರೈತರು ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ತಿಳಿಸಿದರು.